ಈ ನಿಟ್ಟಿನಲ್ಲಿ ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯವು ಪ್ರತಿ ವರ್ಷ ಮೇ 25ರಂದು ಮುಂಗಾರು ಬೀಜ ದಿನೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುತ್ತದೆ. ಆಜಾದಿ ಕಾ ಅಮೃತ ಮಹೋತ್ಸವ ಆಚರಣೆಯ ಅಂಗವಾಗಿ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು, ಅಖಿಲ ಭಾರತ ಸಂಯೋಜಿತ ಸಂಶೋಧನಾ ಯೋಜನೆ ಬೀಜ, ICAR ಕೃಷಿ ವಿಜ್ಞಾನ ಕೇಂದ್ರ ರಾಯಚೂರು ಇವರುಗಳ ಸಹಭಾಗಿತ್ವದಲ್ಲಿ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಬೀಜ ಘಟಕದ ಆವರಣದಲ್ಲಿ ಮುಂಗಾರು ಬೀಜ ದಿನೋತ್ಸವ 2022 ಕಾರ್ಯಕ್ರಮಗಳು ಜರುಗಿದವು. ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಬೀಜ ಘಟಕದಲ್ಲಿ ಲಭ್ಯವಿರುವ ಬೀಜಗಳ ಮಾಹಿತಿ, ಹೊಸ ಹೊಸ ಸಂಶೋಧನೆಗಳ ಸಮಗ್ರ ಪರಿಚಯ, ರೈತರಿಗೆ ಮುಂಗಾರು ಹಂಗಾಮಿಗೆ ಅನುಸರಿಸಬೇಕಾದಂತಹ ಕೃಷಿ ಚಟುವಟಿಕೆಗಳು, ಮುಂಜಾಗ್ರತಾ ಕ್ರಮಗಳ ಕುರಿತು ಸಮಗ್ರ ಮಾಹಿತಿಯನ್ನೊಳಗೊಂಡ ಈ ಮುಂಗಾರು ಬೀಜ ದಿನೋತ್ಸವ ಕಾರ್ಯಕ್ರಮ ಇಂದು ಬೆಳಿಗ್ಗೆ 10 ಗಂಟೆಗೆ ಜರುಗಿತು. ಈ ಮುಂಗಾರು ಬೀಜ ದಿನೋತ್ಸವ 2022 ಕಾರ್ಯಕ್ರಮಗಳು ರೈತ ಗೀತೆಯ ಮೂಲಕ ಆರಂಭಗೊಂಡವು. ಬಯಸದ ಸೇವೆಯ ಪೂಜೆಯು ಕರ್ಮವೇ ಇಹ ಪರ ಸಾಧನವು. ಕಷ್ಟದೊಳನ್ನವ ದುಡಿವನ ತ್ಯಾಗಿ ಸೃಷ್ಟಿ ನಿಯಮದೊಳಗವನೇ ಹೋಗಿ ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ, ಇನ್ನು ಈ ಮುಂಗಾರು ಬೀಜ ದಿನೋತ್ಸವ 2022 ವೇದಿಕೆಯ ಮೇಲಿದ್ದಂತಹ ಗಣ್ಯಮಾನ್ಯರನ್ನ, ಕಲ್ಯಾಣ ಕರ್ನಾಟಕ ಭಾಗದ ವಿವಿಧ ಜಿಲ್ಲೆಗಳಿಂದ ಆಗಮಿಸಿದ ರೈತರನ್ನ, ರೈತ ಮಹಿಳೆಯರನ್ನ, ವಿಜ್ಞಾನಿಗಳನ್ನ, ಹಾಗೆಯೇ ಕೃಷಿ ಆಸಕ್ತರನ್ನ ಬೀಜ ಘಟಕದ ವಿಜ್ಞಾನಿಗಳಾದ ಡಾಕ್ಟರ್ SR ದೊಡ್ಡಗೌಡರ್ ಇವರುಗಳು ಸ್ವಾಗತವನ್ನ ಕೋರಿದರು. ಕಾರ್ಯಕ್ರಮದ ಉದ್ಘಾಟಕರಾಗಿ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಡಾಕ್ಟರ್ KN ಕಟ್ಟಿಮನಿ, ಶಿಕ್ಷಣ ನಿರ್ದೇಶಕರಾದ ಡಾಕ್ಟರ್ MG ಪಾಟೀಲ್, ಸ್ನಾತಕೋತ್ತರ ವಿಭಾಗದ ಡೀನ್ರಾದ ಡಾಕ್ಟರ್ MM ಭೀಮಣ್ಣ, ವಿಸ್ತರಣ ನಿರ್ದೇಶಕರಾದ ಡಾಕ್ಟರ್ DM ಚಂದ್ರಗಿ, ಪ್ರಗತಿಪರ ರೈತರು ಹಾಗೂ ನಿವೃತ್ತ ಕೃಷಿ ಅಧಿಕಾರಿಗಳಾದ ಶ್ರೀ ಸಿದ್ದಾರೆಡ್ಡಿ, ಕೃಷಿ ವಿಶ್ವವಿದ್ಯಾಲಯದ ಬೀಜ ಘಟಕದ ಮುಖ್ಯಸ್ಥರಾದ ಡಾಕ್ಟರ್ ಶಕುಂತಲಾ, ಹಾಗೆಯೇ ಕೃಷಿ ವಿಶ್ವವಿದ್ಯಾಲಯ ರಾಯಚೂರಿನ ಬೀಜ ಘಟಕದ ವಿಶೇಷ ಅಧಿಕಾರಿಗಳಾದ ಡಾಕ್ಟರ್ ಅರುಣ್ ಕುಮಾರ್ ಹೊಸಮನಿ, ಹಾಗೆಯೇ ಕರ್ನಾಟಕ ಬೀಜ ನಿಗಮದ ವ್ಯವಸ್ಥಾಪಕರಾದ ಶ್ರೀ ಪ್ರಭುತುರಾಯಿ ಇವರುಗಳು ವೇದಿಕೆಯ ಮೇಲೆ ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕವಾಗಿ ಮಾತನಾಡಿದ ಬೀಜ ಘಟಕದ ಮುಖ್ಯಸ್ಥರು ಹಾಗೂ ವಿಶೇಷ ಅಧಿಕಾರಿಗಳಾದ ಡಾಕ್ಟರ್ ಅರುಣ್ ಕುಮಾರ್ ಹೊಸಮನಿ, ಮುಂಗಾರು ಬೀಜ ದಿನೋತ್ಸವ ಕಾರ್ಯಕ್ರಮಕ್ಕೆ ರೈತ ಬಾಂಧವರು ಸ್ವ ಇಚ್ಛೆಯಿಂದ ಇಲ್ಲಿಗೆ ಬರುತ್ತಿದ್ದು ಬೀಜದ ಜೊತೆಗೆ ತಾಂತ್ರಿಕ ಮಾಹಿತಿ ಪಡೆಯುತ್ತಿದ್ದಾರೆ, ಚರ್ಚಾಗೋಷ್ಠಿ, ರೈತರಿಗೆ ಕ್ಷೇತ್ರೋತ್ಸವ, ವಿವಿಧ ಕಾರ್ಯಕ್ರಮಗಳ ಮೂಲಕ ತಿಳುವಳಿಕೆಯನ್ನ ನೀಡುತ್ತಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ಮುಂಗಾರು ಹಂಗಾಮಿಗೆ ರೈತರಿಗೆ ಲಭ್ಯವಿರುವ ಬೀಜಗಳ ಮಾಹಿತಿ, ತಾಂತ್ರಿಕ ಮಾಹಿತಿ, ಹಾಗೆಯೇ ವಿವಿಧ ತಜ್ಞರಿಂದ ಸಂವಾದ ಕಾರ್ಯಕ್ರಮಗಳನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಆಯೋಜಿಸಲಾಗಿದೆ ಎಂದು ತಿಳಿಸಿದರು. ತಮ್ಮ ಪ್ರಾಸ್ತಾವಿಕವಾದ ನುಡಿಗಳಲ್ಲಿ ಮಾಹಿತಿಯನ್ನು ನೀಡಿದ್ದು ಹೀಗೆ. ಈ ಒಂದು 25ನೇ ತಾರೀಕು ಮೇ ಅಂತ ಏನ್ ಹೇಳ್ತೀವಿ, ಇದೊಂದು ಮುಂಗಾರು ದಿನೋತ್ಸವ ಅಂತ ಹೇಳಿ ನಮ್ಮ ಒಂದು ಬೀಜ ಘಟಕದಲ್ಲಿ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಇದು ನಿಜವಾಗ್ಲೂ ಒಂದು ರೈತರ ಕಾರ್ಯಕ್ರಮ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂತಂದ್ರೆ ಈ ಒಂದು ಕಾರ್ಯಕ್ರಮದಲ್ಲಿ ರೈತರು ತಾವಾಗೆ ತಮ್ಮ ಒಂದು ಇಚ್ಛಾಶಕ್ತಿಯಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮಗೆ ಬೇಕಾಗಿರುವಂತಹ ಉತ್ತಮ ಮತ್ತು ಗುಣಮಟ್ಟದ ಬೀಜಗಳನ್ನು ತೆಗೆದುಕೊಂಡು ಹೋಗುತ್ತಾರೆ. ಅದರ ಜೊತೆಗೆ ನಮ್ಮ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ವಿಜ್ಞಾನಿಗಳು ಏನು ತಾಂತ್ರಿಕತೆಗಳನ್ನು ಅಭಿವೃದ್ಧಿಪಡಿಸಿರ್ತಾರೆ, ಆ ತಾಂತ್ರಿಕತೆಗಳ ಬಗ್ಗೆ ಅದರ ಅರಿವು, ಅದರ ಪರಿಚಯ ಮತ್ತು ಅದನ್ನ ಯಾವ ತರ ಉಪಯೋಗ ಮಾಡ್ಬೇಕನ್ನೋದನ್ನ ಈ ಒಂದು ಬೀಜ ಮೇಳದಲ್ಲಿ ಅಥವಾ ಬೀಜ ದಿನೋತ್ಸವದಲ್ಲಿ ಅದನ್ನ ಗ್ರಹಿಸ್ತಾರೆ. ಅದರ ಜೊತೆಗೆ ಅಭಿವೃದ್ಧಿ ಮಾಡಿದ ತಳಿಗಳಾಗಿರ್ಬೋದು, ಯಾವ ತರ ಬೆಳೆಯಬೇಕು ಅನ್ನೋದ್ರ ಬಗ್ಗೆ ಕೂಡ ಬಹಳಷ್ಟು ರೈತರೊಂದಿಗೆ ನಮ್ಮ ವಿಜ್ಞಾನಿಗಳ ಒಂದು ಚರ್ಚಾಕೂಟಗಳನ್ನು ನಾವು ಮಾಡ್ತಾ ಇದ್ದೀವಿ. ವಿಜ್ಞಾನಿ ಮತ್ತು ರೈತರ ಜೊತೆ ಚರ್ಚಾಕೂಟಗಳನ್ನು ಮಾಡಿದ್ವಿ. ಆಲ್ಮೋಸ್ಟ್ ಎಲ್ಲಾ ಸಬ್ಜೆಕ್ಟ್ ಗಳನ್ನ ಇಲ್ಲಿಯವರೆಗೆ ನಾವು ರೈತರಿಗೆ ಪರಿಚಯವನ್ನು ಮಾಡಿಕೊಟ್ಟಿದ್ದೀವಿ ಸರ್. ಬಹಳಷ್ಟು ವಿಜ್ಞಾನಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ರೈತರಿಗೆ ಏನು ಬೇಡಿಕೆ ಇದೆ, ರೈತರಿಗೆ ಯಾವ ಯಾವ ಒಂದು ವಿಷಯಗಳ ಬಗ್ಗೆ ಪರಿಚಯ ಆಗ್ಬೇಕು ಆ ವಿಷಯಗಳನ್ನ ಸವಿಸ್ತಾರವಾಗಿ ಮಂಡನೆ ಮಾಡಿರ್ತಾರೆ ಮತ್ತು ರೈತರಿಗೆ ಮನಮುಟ್ಟುವ ಒಂದು ರೀತಿಯಲ್ಲಿ ರೈತರಿಗೆ ನಮ್ಮ ವಿಜ್ಞಾನಿಗಳನ್ನ ತಲುಪಿಸಿದ್ದಾರೆ. ಅದ್ರ ಜೊತೆಗೆ ಸರ್, ಈ ಒಂದು ವರ್ಷದಲ್ಲಿ ಬಹಳಷ್ಟು ರೈತರು ತಾವಾಗಿ ಒಂದು ಬೀಜೋತ್ಪಾದನೆ ನಮ್ಮ ಒಂದು ಬೀಜ ಘಟಕದ ಜೊತೆ ಬೀಜೋತ್ಪಾದನೆ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿರ್ತಾರೆ. ಆಮೇಲೆ ಈ ಒಂದು ದಿವಸ ನಾವು ಯಾರು ಒಬ್ಬ ರೈತ ನಮ್ಮ ಒಂದು ಬೀಜೋತ್ಪಾದನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಾರೆ ಯಾರು ಅಧಿಕ ಇಳುವರಿಯನ್ನು ತಂದಿರ್ತಾರೆ ಅಂತವ್ರಿಗೂ ಕೂಡ ನಾವು ಸನ್ಮಾನ ಕಾರ್ಯಕ್ರಮವನ್ನು ಮಾಡ್ಕೊಂಡಿದ್ದೀವಿ. ಮುಂದಿನ ವರ್ಷದಲ್ಲಿ ಬಹಳಷ್ಟು ಬೀಜೋತ್ಪಾದನೆಯಲ್ಲಿ ಬದಲಾವಣೆಗಳನ್ನು ತರಬೇಕನ್ನೋ ಒಂದು ಆಸೆ ಕೂಡ ನಮ್ಮ ಒಂದು ಇದೆ. ಆಮೇಲೆ ಈ ಒಂದು ಬೀಜ ಘಟಕ ಹೆಚ್ಚಿನ ಕಾರ್ಯಕ್ರಮಗಳನ್ನ, ಹೆಚ್ಚಿನ ಬೀಜೋತ್ಪಾದನೆ ತಾಂತ್ರಿಕತೆಗಳನ್ನಾಗ್ಲಿ ಅಥವಾ ಇನ್ನು ಹಲವಾರು ಬೆಳೆಗಳನ್ನ ಈ ಒಂದು ಬೀಜೋತ್ಪಾದನೆಯಲ್ಲಿ ತೆಗೆದುಕೊಳ್ಳೋದಕ್ಕೋಸ್ಕರ ನಮ್ಮ ಜೊತೆ ಯಾವಾಗಲೂ ಕೃಷಿ ವಿಜ್ಞಾನ ವಿಶ್ವವಿದ್ಯಾಲಯ ರಾಯಚೂರಿನ ಎಲ್ಲಾ ಅಧಿಕಾರಿಗಳು ಬಹಳಷ್ಟು ಸ್ಪಂದನೆ ಮಾಡಿದ್ದಾರೆ. ಆ ಒಂದು ದೃಷ್ಟಿಯಲ್ಲಿ ಬೀಜ ಘಟಕಕ್ಕೆ ಬಹಳಷ್ಟು ಅನುಕೂಲ ಆಗ್ತಾ ಇದೆ ಅಂತಂದ್ರೆ ಇಲ್ಲಿ ತಪ್ಪಾಗಲಿಕ್ಕಿಲ್ಲ. ಮುಂಚೆ ತೊಗರಿ ಮತ್ತು ಕಡ್ಲಿಗಳಲ್ಲಷ್ಟೇ ನಾವು ಬೀಜೋತ್ಪಾದನೆಗಳನ್ನು ತೆಗೆದುಕೊಳ್ತಾ ಇದ್ದೀವಿ. ಆದ್ರೆ ಈ ಸಲ ನಾವು ವಿವಿಧ ಬೆಳೆಗಳಾಗಿರ್ಬೋದು, ಲೈಕ್ ಈಗ ಸೂರ್ಯಕಾಂತಿ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ, ಸೂರ್ಯಕಾಂತಿಯಲ್ಲಿ ತುಂಬಾ ರೈತರ ಬೇಡಿಕೆ ಇದೆ. ಆ ರೈತರ ಬೇಡಿಕೆಗೆ ಅನುಗುಣವಾಗಿ ನಮ್ಮ ಅಧಿಕಾರಿಗಳ ಒಂದು ಮಾರ್ಗದರ್ಶನದ ಮುಖಾಂತರ ಬೀಜ ಘಟಕ ಈ ವರ್ಷ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಅಭಿವೃದ್ಧಿಪಡಿಸಿದಂತ RSFH 1887 ಅನ್ನೋಂತ ಒಂದು ಸೂರ್ಯಕಾಂತಿ ಸಂಕರಣ ತಳಿ ಅದನ್ನ ನಾವು ಅಭಿವೃದ್ಧಿ ಮಾಡಿದೀವಿ. ಸುಮಾರು ನಾವು ಈ ಸಲ ಒಂದು 2-3 ಟನ್ನಷ್ಟು ಉತ್ಪಾದನೆ ಮಾಡಿದೀವಿ. ಅದನ್ನ ಈಗ 28ನೇ ತಾರೀಕಿಗೆ ನಾವು ಏನಾದ್ರೆ ಒಂದು ನಮ್ಮ ರೈತರಿಗೆ, ಅದರಲ್ಲೂ ಕೂಡ ಕಲ್ಯಾಣ ಕರ್ನಾಟಕ ಭಾಗದ ರೈತರಿಗೆ ಅದನ್ನ ಪರಿಚಯ ಮಾಡಿಕೊಡ್ತಾ ಇದೀವಿ. 30ನೇ ತಾರೀಕಿನಿಂದ ಆ ಒಂದು ಸೂರ್ಯಕಾಂತಿ ಬೀಜ ಏನಿದೆ ನಮ್ಮ ರೈತರು ಯಾರ್ಯಾರಿಗೆ ಬೇಡಿಕೆ ಇದೆ ಅಂತ ರೈತರಿಗೆ ನಾವು ಅದನ್ನ ತಲುಪಿಸ್ಲಿಕ್ಕೆ ಕಟಿಬದ್ಧರಾಗಿದ್ದೇವೆ ಅಂತ ಹೇಳಿಕೆ ನಾನು ತುಂಬಾ ಸಂತೋಷವಾಗ್ತಾ ಇದೆ. ಅದೇ ರೀತಿ ಇನ್ನು ಮುಂದಿನ ದಿನಗಳಲ್ಲಿ ಸೋಯಾಬೀನ್ ಬೆಳೆ ಆಗಿರ್ಬೋದು, ಹೆಸರು ಬೇಳೆ ಆಗಿರ್ಬೋದು, ಅಥವಾ ಗೋವಿನ ಜೋಳದ್ದು ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ. ಅಲ್ಲಿ ನಮ್ಮ ವಿಜ್ಞಾನಿಗಳು ಕೂಡ ಬಹಳಷ್ಟು ಸಂಕರ್ಣ ತಳಿಗಳನ್ನು ಅಭಿವೃದ್ಧಿ ಮಾಡಿದ್ದಾರೆ, ಅದನ್ನು ಕೂಡ ನಾವು ಉತ್ಪಾದನೆ ಮಾಡ್ತೀವಿ. ಅದ್ರ ಜೊತೆಗೆ ಮೆಣಸಿನಕಾಯಿಯಲ್ಲಿ ಕೂಡ ನಮ್ಮ ವಿಜ್ಞಾನಿಗಳು ಹಲವಾರು ಸಂಕರ್ಣ ತಳಿಗಳನ್ನು ಅಭಿವೃದ್ಧಿಪಡಿಸಿದ್ದಾರೆ. ಮೆಣಸಿನಕಾಯಿ ಸಂಕರ್ಣ ತಳಿಗಳನ್ನು ಕೂಡ ನಾವು ಈ ಸಲ ಬೀಜೋತ್ಪಾದನೆ ಕಾರ್ಯಕ್ರಮದಲ್ಲಿ ನಾವು ಹಮ್ಮಿಕೊಂಡಿದ್ದೀವಿ. ನಂತರ ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಡಾಕ್ಟರ್ KN ಕಟ್ಟಿಮನಿ ಹಾಗೇನೆ ವೇದಿಕೆ ಮೇಲಿದ್ದಂತಹ ಎಲ್ಲಾ ಗಣ್ಯಮಾನ್ಯರು ಸಸಿಗೆ ನೀರುಣಿಸುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಕಾರ್ಯಕ್ರಮವನ್ನ ಉದ್ಘಾಟಿಸಿ ಮಾತನಾಡಿದ ಕುಲಪತಿಗಳಾದ ಡಾಕ್ಟರ್ KN ಕಟ್ಟಿಮನಿ ಅವರು, ಕೋವಿಡ್ ಸಂದರ್ಭದಲ್ಲಿ 2 ವರ್ಷಗಳಿಂದ ಬೀಜ ದಿನಾಚರಣೆ ಮಾಡಲು ಸಾಧ್ಯವಾಗಿಲ್ಲ, ಆದರೂ ಕೂಡ ವಿವಿಧ ಮಾಧ್ಯಮಗಳ ಮೂಲಕ ರೈತ ಬಾಂಧವರಿಗೆ ತಿಳುವಳಿಕೆಯನ್ನು ನೀಡಲಾಗಿದೆ. ಹಲವಾರು ಬೆಳೆ ತಾಂತ್ರಿಕತೆಗಳನ್ನು ನಮ್ಮ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಲಭ್ಯವಿದ್ದು ರೈತ ಬಾಂಧವರು ಇದರ ಒಂದು ಪ್ರಯೋಜನವನ್ನು ಪಡೆದುಕೊಳ್ಳಬೇಕು, ಜೊತೆಗೆ ಸಮಗ್ರ ಹಾಗೆಯೇ ಬಹು ಬೆಳೆ ಪದ್ಧತಿಗಳನ್ನು ರೈತ ಬಾಂಧವರು ಅಳವಡಿಸಿಕೊಳ್ಳಬೇಕೆಂದು ತಮ್ಮ ಉದ್ಘಾಟನಾ ಭಾಷಣದಲ್ಲಿ ರೈತರಿಗೆ ಮಾಹಿತಿಯನ್ನು ನೀಡಿದ್ದು ಹೀಗೆ. ಈ ವಿಶ್ವವಿದ್ಯಾಲಯದಿಂದ 2 ವರ್ಷದ ನಂತರ COVID-19 ಬಂದದ್ದಕ್ಕೆ 2 ವರ್ಷ ನಾವು ಮುಂಗಾರು ಬೀಜ ನಾವು ನಿಂದ್ರಿಸಿದ್ದೀವಿ. ಆದರೆ ಈ ವರ್ಷ ನಾವು ಮುಂಗಾರು ಬೀಜವನ್ನು 25ನೇ ತಾರೀಕಿಗೆ ಹಮ್ಮಿಕೊಂಡಿದ್ದೀವಿ. ವಿಶ್ವವಿದ್ಯಾಲಯ ಎಲ್ಲ ರೈತರಿಗೆ ಯಾವ ಪೂರಕವಾಗಿ ಇರುತ್ತೋ ಅದನ್ನು ನಾವು ಈ ಕಾರ್ಯಕ್ರಮವನ್ನು ವಿಶ್ವವಿದ್ಯಾಲಯದಿಂದ ಮಾಡ್ತಾ ಇದ್ದೀವಿ. ರೈತರಿಗೆ ಬೇಕಾಗುವಂಥದ್ದು 2, ಒಂದು ಬೆಳೆಗೆ ನೀರು, ಅದಕ್ಕೆ ಬೆಂಬಲ ಬೆಲೆ. ಇವು 2 ಆದರೆ ರೈತರ ಸರಿಯಾಗಿ ಮಾರ್ಗದರ್ಶನದಲ್ಲಿ ಹೋಗ್ತಾರೆ. ವಿಶ್ವವಿದ್ಯಾಲಯ ಈ ನಿಟ್ಟಿನಲ್ಲಿ ಏನು ತಾಂತ್ರಿಕತೆ ಬೇಕು ರೈತರಿಗೆ ಅಂತನ್ನೋದು ಈಗಾಗಲೇ ತಾವು ಮನಗೊಂಡಿದ್ದೀರಿ. ಆಮೇಲೆ ವಿಶ್ವವಿದ್ಯಾಲಯ ಇರುವುದು ರೈತರ ಸಲುವಾಗಿ, ರೈತರ ಬಗ್ಗೆನೇ ನಾವು ಕಾಳಜಿ ಮಾಡ್ತಾ ಇದ್ದೀವಿ. ರೈತ ಬಿಟ್ಟು ಬೇರೆ ಯಾವುದಿಲ್ಲ. ಮೊದಲನೇ ನಮ್ಮ ಕರ್ತವ್ಯ ಏನು ಅಂತಂದರೆ, ಮೊದಲನೇ ಕರ್ತವ್ಯ ನಾವು ಬೋಧನೆ, 2ನೇದ್ದು ಸಂಶೋಧನೆ, ಮತ್ತು 3ನೇದ್ದು ವಿಸ್ತರಣೆ. ಇವು 3 ಕಾರ್ಯಕ್ರಮದಲ್ಲಿ ಎಲ್ಲರಿಗೆ ರೈತರಿಗೆ ಬಹಳ ಒಳ್ಳೆಯ ರೀತಿಯಲ್ಲಿ ಬೆನಿಫಿಟ್ ಆಗುವಂಗೆ, ರೈತರಿಗೆ ಯಾವ ರೀತಿಯಲ್ಲಿ ಅವ್ರ ಇನ್ಕಮ್ ಜನರೇಷನ್ ಮಾಡ್ಕೋಬೇಕು ಅಂತನ್ನೋದು ಹೇಳಲಿಕ್ಕೆ ವಿಶ್ವವಿದ್ಯಾಲಯ ಬದ್ಧವಾಗಿದೆ. ಈಗಾಗಲೇ ತಮಗೆ ಗೊತ್ತಿರಬೇಕು, ಗ್ರೀನ್ ರೆವಲ್ಯೂಷನ್, ವೈಟ್ ರೆವಲ್ಯೂಷನ್ ಎಲ್ಲ ಎವಲ್ಯೂಷನ್ ಆಗಿದೆ. ಈಗ ಇನ್ಕಮ್ ಜನರೇಷನ್ ಏನು ಮಾಡಬೇಕು ಈ ನಿಟ್ಟಿನಲ್ಲಿ ಅಷ್ಟೇ ನಾವು ಈಗಾಗಲೇ ಕರ್ನಾಟಕ ಗೌರ್ಮೆಂಟ್ ಸೆಕೆಂಡರಿ ಅಗ್ರಿಕಲ್ಚರ್ ಅಂತೇಳಿ ಈಗಾಗಲೇ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಈ ವರ್ಷದಿಂದ ಅದು ಇಂಪ್ಲಿಮೆಂಟ್ ಆಗ್ತಾ ಇದೆ. ಅದಕ್ಕೆ ನಮ್ಮ ವಿಶ್ವವಿದ್ಯಾಲಯ ಬಹಳ ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡ್ತಾ ಇದೆ. ರೈತರ ಪೂರಕವಾಗಿ ಯಾವುದೇ ಯೋಜನೆಗಳು ಇದ್ದಲ್ಲಿ ಮೊದಲಿಗೆ ರೈತರಿಗೆ ಮುಟ್ಟಿಸ್ತಾ ಇದ್ದೀವಿ. ಆಮೇಲೆ ಬೀಜೋತ್ಪಾದನೆ ಏನು ನಾವು ಹೇಳ್ತಾ ಇದ್ದೀವಿ, ಇದು ಒಂದು ಕಮರ್ಷಿಯಲ್ ಬಿಸ್ನೆಸ್ ಇದು. ಯಾಕಂತಂದರೆ ನಾವು ಯಾವಾಗ ಬೀಜ ನಾವು ಪ್ರೊಡಕ್ಷನ್ ಮಾಡಿದರೆ ರೈತರಿಗೆ ಬೆನಿಫಿಟ್ ಆಗತ್ತೆ ಅಂತನ್ನೋದನ್ನು ನಾವು ಮನದಂಡನೆ ಮಾಡಿಕೊಂಡು, ಯಾವಾಗ ಸೀಸನ್ ಇರುತ್ತೆ ಅದೇ ಸೀಸನ್ದಲ್ಲಿ ತಮಗೆ ಸೀಡ್ ಪ್ರೊಡಕ್ಷನ್ ಮಾಡಲಿಕ್ಕೆ ನಾವು ಅನುಕೂಲ ಮಾಡಿಕೊಡ್ತೀವಿ. ಆಮೇಲೆ ಈಗಾಗಲೇ 50% ಅಮೌಂಟ್ ಏನಿದೆಯಲ್ಲ ಕೊಟ್ಟ ತಕ್ಷಣ ನಾವು ಇಮಿಡಿಯೇಟ್ ಆಗಿ RTGS ಮಾಡಿ ಮತ್ತು ಅದನ್ನು ಪ್ರೊಸೆಸಿಂಗ್ ಮಾಡಿದ ಅದು ಏನು ಪ್ಯಾಕಿಂಗ್ ಆದ ನಂತರ ಇಮಿಡಿಯೇಟ್ ಆಗಿ ನಾವು ನಿಮಗೆ ಹಣವನ್ನು ಕೊಡಲಿಕ್ಕೆ ನಮ್ಮ ವಿಶ್ವವಿದ್ಯಾಲಯ ಈಗಾಗಲೇ ಪಣ ತೊಟ್ಟಿದೆ. ಕಲ್ಯಾಣ ಕರ್ನಾಟಕದಲ್ಲಿ ಯಾವುದೇ ಬೀಜ ಆಗಲಿ ಬಹಳ ಒಳ್ಳೆಯ ರೀತಿಯಲ್ಲಿ ಉತ್ಕೃಷ್ಟವಾದ ಬೀಜವನ್ನು ನಮ್ಮ ವಿಶ್ವವಿದ್ಯಾಲಯ ರೈತರಿಗೆ ಮುಟ್ಟಿಸುವಂತ ಕೆಲಸ ಮಾಡ್ತಾ ಇದೆ, ಮುಂದೂ ಮಾಡ್ತದೆ. ಅದಕ್ಕೆ ದಯಮಾಡಿ ರೈತರು ಪ್ಲಾಂಟಿಂಗ್ ಮಟೀರಿಯಲ್ ಆಗಲಿ ಸೀಡ್ ಮಟೀರಿಯಲ್ ಆಗಲಿ ಜಿನೇನು ಇರುತ್ತೆ ಇಲ್ಲೇ. ಇಲ್ಲಿ ಏನಿರ್ತದಂದ್ರೆ ನಾವು ಎಲ್ಲ ಇಂಡಿವಿಜುವಲ್ ಸೈಂಟಿಸ್ಟು ಅವರು ಹೋಗಿ ನೋಡಿ ರೋಗಿಂಗ್ ಮಾಡಿ ಅದು ಏನು ಅದರಲ್ಲಿ ಏನು ನ್ಯೂನ್ಯತೆಗಳನ್ನೆಲ್ಲ ಐಡೆಂಟಿಫೈ ಮಾಡಿ ಒಳ್ಳೆಯ ಉತ್ಕೃಷ್ಟವಾದ ಬೀಜವನ್ನು ಮಾತ್ರ ನಾವು ವಿಶ್ವವಿದ್ಯಾಲಯದಿಂದ ಮಾಡ್ತಾ ಇದ್ದೀವಿ. ಅದಕ್ಕೆ ನೀವು ಯಾವುದೇ ಒಂದು ರಾಯಚೂರಿಗೆ ಬರಬೇಕಾದ್ರೆ ಏನಾದರೂ ಒಂದು ತೊಗೊಂಬರಿ ಕೈಯಾಗ, ನಿಮ್ಮ ಪೀಕ್ ಇರೋದಂತ ಒಂದು ಸಣ್ಣದ ಒಂದು ಕೀಟ ಆಗಲಿ ಅಥವಾ ಏನಾದರೂ ಒಂದು ಎಲೆ ಆಗಲಿ ಅಥವಾ ಪೀಕ್ ಇದ್ದದನ್ನು ಒಂದು ತೂಟ್ಕೊಂಡ್ಬಂದು ಎಲ್ಲಿಗೆ ಹೋಗ್ಬೇಕ್ರಿ ನಾನು ಅಂತ ಕೇಳಿದರೆ ನಮ್ಮ ವಿಶ್ವವಿದ್ಯಾಲಯದಲ್ಲಿ ನಿಮ್ಗೆ ಎಲ್ಲ ಇನ್ಫಾರ್ಮೇಶನ್ ಸಿಗತ್ತೆ. ಅದಕ್ಕೆ ದಯಮಾಡಿ ರೈತರು ಮೊದಲಿನ ಒಕ್ಕಲ್ತನ ಏನು ಮಾಡ್ತಿದ್ವಿ ನಾವು ಅದು ಈಗ ಒಕ್ಕಲ್ತನ ಬೇರೆ ಆಗಿದೆ. ಮೊದಲಿಗೆ ಏನು ಮಾಡ್ತಿದ್ರು, ಒಂದು 4 ಮಕ್ಕಳಿದ್ರೆ 3 ಚಲೋ ಶಾಲೆ ಕಲ್ತಾರೆ, ಯಾರು ದಡ್ಡಿರ್ತಾನ ಅವರಿಗೆ ಒಕ್ಕಲ್ತನ ಹಚ್ಚಿದ್ರು. ಈಗ ಉಲ್ಟಾಗಿದೆ, ಇದು ಉಲ್ಟಾಗಿದೆ, ಈಗ ಜಮಾನ ಬೇರೆ ಇದೆ ಅದು. ಅದಕ್ಕೆ ದಯಮಾಡಿ MBA ಇದ್ದವರು, MD ಇದ್ದವರು, MTech ಇದ್ದವರು ಎಲ್ಲರೂ ಅಗ್ರಿಕಲ್ಚರ್ಗೆ ಬರ್ತಾ ಇದ್ದಾರೆ. ಅವ್ರು ಹಂಗ ಬರ್ತಾ ಇಲ್ಲ. ಇಂಟಿಗ್ರೇಟೆಡ್ ಫಾರ್ಮಿಂಗ್ ಸಿಸ್ಟಮ್, ಸಮಗ್ರ ಕೃಷಿ ಪದ್ಧತಿ ಅಂತ ಹೇಳಿ ಒಂದು ಇಟ್ಟುಕೊಂಡು ಅವರು ಬಹಳ ಒಳ್ಳೆಯ ರೀತಿಯಲ್ಲಿ ಒಂದು ಎಕರೆಕ್ಕೆ ಒಂದು ದಿನಕ್ಕೆ ಮಳೆ ಆಶ್ರಿತದಲ್ಲಿ 500 to 1,000, ಅದು ಇರಿಗೇಷನ್ದಲ್ಲಿ 1,000 to 2,500 ಒಂದು ದಿನಕ್ಕೆ ರೈತರ ಈಗ ಅದನ್ನು ಪಡಿತಾ ಇದ್ದಾರೆ. ಸಮಗ್ರ ಕೃಷಿ ಪದ್ಧತಿ ಬಹಳ ಒಳ್ಳೆ ಪದ್ಧತಿ, ಅದು ಒಂದು ವೇಳೆ ನಾವು ಮಾಡಿಕೊಂಡಿವಿ ಅಂತಂದ್ರೆ ನಾವು ಉಳಿತೀವಿ, ಒಂದು ವೇಳೆ ಅದನ್ನು ಮಾಡಿಕೊಳ್ಳಲಿಲ್ಲ ಅಂದರೆ ಉಳಿದಾಲಿಲ್ಲ. ಅದಕ್ಕೆ ನಾನು ಎಲ್ಲ ಗಂಗಾವತಿಯಿಂದ ಹಿಡ್ಕೊಂಡು ಇಲ್ಲೇ ಹುಣಸೂರು ಅವು ಎಲ್ಲ ತಗೊಂಡು ನಾನು ಇಲ್ಲಿ ವಿಚಾರ ಮಾಡಿದ್ದೀನಿ. ಮೋನೋಕ್ರಾಪಿಂಗು, ಈಗಾಗಲೇ ನಾವು ರೈಸ್ ಬೆಳೀತಾ ಇದ್ದೀವಿ, ರೈಸ್ ಸ್ವಲ್ಪ ಬಿಡ್ರಿ, ಒಂದು ಮೋನೋಕ್ರಾಪಿಗೆ ಹೋಗಕ್ಕೆ ಹೋಗಬೇಡ್ರಿ. ಯಾವುದು ಜಾಸ್ತಿ ಬರುತ್ತೆ ಇನ್ಕಮು ಅದನ್ನು ಒಂದು ಸ್ವಲ್ಪ ನೋಡ್ರಿ. ಹಾರ್ಟಿಕಲ್ಚರ್ ಕ್ರಾಪ್ಸು ನೋಡ್ರಿ, ಒಂದು ಗುಂಟೆಕ್ಕೆ ನೀವು ಹೆಚ್ಚಿಗೆ ರೊಕ್ಕ ಯಾವ್ದು ಬರುತ್ತಪ್ಪ ನಿಮಗೆ ಅಂತಂದರೆ ಕಮರ್ಷಿಯಲ್ ಕ್ರಾಪ್ಸ್. ಅದನ್ನು ನೀವು ಸೀಡ್ ಪ್ರೊಡಕ್ಷನ್ ಮಾಡಿ, ಇದು ಒಂದು ಆ್ಯಕ್ಟಿವಿಟಿನೇ. ಬೀಜ ಚಲೋ ರೈತರಿಗೆ ಕೊಡ್ರಿ. ಆಮೇಲೆ ಪ್ರತಿ ಒಂದು ಸರಿ ನಮ್ಮ ಯೂನಿವರ್ಸಿಟಿಗೆ ಡಿಪೆಂಡ್ ಆಗುವಂಥ ಅವಶ್ಯಕತೆ ಇಲ್ಲ. ತಾವೇ ಯಾಕೆ ಮಾಡ್ಕೋಬಾರ್ದು, ತಾವೇ ಯಾಕೆ ಸೀಡ್ ಪ್ರೊಡಕ್ಷನ್ ಮಾಡಿ ನಿಮ್ಮ ರೈತರಿಗೆ ಕೊಡಬಾರ್ದು, ನೀವು ಇಲ್ಲಿ ಬರಬೇಕಂತ ರೂಲ್ಸ್ ಏನಿಲ್ಲ. ಆದರೆ ಬೇಸಿಕ್ ಸೀಡ್ಸ್ ಏನಿದ್ದಾವೆ, ನ್ಯೂಕ್ಲಿಯರ್ ಸೀಡ್ಸು, ಫೌಂಡೇಶನ್ ಸೀಡ್ಸು, ಆಮೇಲೆ ಬ್ರೀಡರ್ ಸೀಡ್ಸು, ಟ್ರೂತ್ಫುಲ್ಲು, ಲೇಬಲ್ಡು ಎಲ್ಲ ಇದಾವೆ ನಮ್ಮಲ್ಲಿ. ಅದಕ್ಕೆ ಎಲ್ಲರಿಗಿಂತ ಕಡೆ ಟ್ರೂತ್ಫುಲ್ ಆ್ಯಂಡ್ ಲೇಬಲ್ಡ್ ಸ್ವಲ್ಪ ಕಡಿಮೆ ಮಾಡಿರಿ ಅಂತ ಹೇಳಿ, ಯಾಕಂದರೆ ಅದರಲ್ಲಿ ಫಾಯ್ದೆ ಇಲ್ಲ ನಮಗೆ. ಅದಕ್ಕೆ ಬೇರೆ ಯಾವ ಬ್ರೀಡರು ಫೌಂಡೇಶನು ಎಲ್ಲ ಸೀಡ್ಸ್ ಮಾಡಿ ನಾವು ಎಲ್ಲ KSS ಅವ್ರಿಗೆ ಎಲ್ಲರಿಗೂ ಕೊಡ್ತಾ ಇದ್ದೀವಿ. ಭಾಳ ಒಳ್ಳೆಯ ರೀತಿಯಲ್ಲಿ ಈ ಬೀಜ ಘಟಕ ನಮ್ಮ ವಿಶ್ವವಿದ್ಯಾಲಯ ಅಳವಡಿಸ್ಕೊಂಡದ. ಇದು ಏನು ನಮ್ಮಲ್ಲೇ ಏನು ಮಾಡ್ತಾ ಇದ್ದೀವಿ ಅಂತಂದ್ರೆ ಬೇರೆ ಯೂನಿವರ್ಸಿಟಿಯವರು ಮಾಡ್ತಾ ಇದ್ದಾರೆ. ಈ ಮುಂಗಾರು ಮತ್ತು ಹಿಂಗಾರು ಎರಡು ಬೀಜ ಫಂಕ್ಷನ್ ಮಾಡ್ತೀವಿ, ಅದು ಕೂಡ ಬೇರೆಯವರು ಮಾಡ್ತಾ ಇದ್ದಾರೆ. ಭಾಳ ಒಳ್ಳೆಯ ರೀತಿಯಲ್ಲಿ ಆಗ್ತಾ ಇದೆ. ಅದಕ್ಕೆ ವಿಶ್ವವಿದ್ಯಾಲಯ ನಿಮ್ಮದು, ರೈತರ ವಿಶ್ವವಿದ್ಯಾಲಯ ಇದು. ಅದೇ ರೀತಿಯಾಗಿ ಸಂಶೋಧನೆ ಮಾಡಿ ಒಳ್ಳೆಯ ರೀತಿಯಲ್ಲಿ ಏನು ನಾವು ತಳಿಯನ್ನು ನಾವು ಬಿಡುಗಡೆ ಮಾಡಿರ್ತೀವಿ, ಅದೇ ತಳಿ ಬೀಜವನ್ನು ನಿಮ್ಮ ಎಲ್ಲ ರೈತರಿಗೆ ನಾವು ಮುಟ್ಟಿಸುವಂಥ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಅದಕ್ಕೆ ದಯಮಾಡಿ ಇದು ಒಂದು ಜೀವಂತ ಗುಡಿ ಅಂತ ಹೇಳಿ ಎಲ್ಲ ರೈತರು, ನೀವು 15 ಅಥವಾ 8 ರಾಯಚೂರಿಗೆ ಏನಾದರೂ ಬಂದರೆ ಅಥವಾ ರಾಯಚೂರದವ್ರು ಇದ್ದರೆ ನೀವು ಈ ವಿಶ್ವವಿದ್ಯಾಲಯಕ್ಕೆ, ಎಲ್ಲ ಸೈಂಟಿಸ್ಟ್ ಇದ್ದಾರೆ ನಮ್ಮಲ್ಲೇ, ಎಲ್ಲ ಸೈಂಟಿಸ್ಟ್ ಪೆಥಾಲಜಿ ಇದ್ದಾರೆ, ಎಂಟಮಾಲಜಿ ಇದ್ದಾರೆ, ಹಾರ್ಟಿಕಲ್ಚರ್ ಇದ್ದಾರೆ, ಆನಿಮಲ್ ಹಸ್ಬೆಂಡ್ರಿ ಇದ್ದಾರೆ, ಆಮೇಲೆ ಬೇರೆ ಬೇರೆ ವಿಂಗೂ ಇದೆ, ಫಾರೆಸ್ಟ್ರಿ ಇದೆ, ಆಲ್ ಸೈಂಟಿಸ್ಟ್ ಅವೈಲೇಬಲ್ ಇದ್ದಾರೆ ಇಲ್ಲೇ. ಅದಕ್ಕೆ ದಯಮಾಡಿ ನಮ್ಮ ವಿಶ್ವವಿದ್ಯಾಲಯ ಇದು ಆಕ್ಟಿವ್ ವಿಶ್ವವಿದ್ಯಾಲಯ. 2018 ಇಲ್ಲೇ ನಾನು ಬಂದಾಗ ಈ ವಿಶ್ವವಿದ್ಯಾಲಯದ ರ್ಯಾಂಕಿಂಗ್ ಏನಿತ್ತು ಅಂತಂದರೆ ಆಲ್ ಇಂಡಿಯಾ ಲೆವೆಲ್ದಲ್ಲಿ 60 60ನೇ ರ್ಯಾಂಕ್. ಆಮೇಲೆ ಒಂದು 6 ಬಿಟ್ಟು ಮತ್ತೆ ಸಬ್ಮಿಟ್ ಮಾಡಿದ್ವಿ, 19 ಏನು ಬಂತು, 58 ಬಂತು. 2 ನನಗೆ ಟೈಮ್ ಸಿಕ್ತು, ಸ್ವಲ್ಪ ಎಲ್ಲರಿಗೆ ರಿಕ್ವೆಸ್ಟ್ ಮಾಡಿಕೊಂಡೆ ಸರಿಯಾಗಿ ಕೆಲಸ ಮಾಡಿರಿ ಅಂತ. ಅದಕ್ಕೆ ವಿಶ್ವವಿದ್ಯಾಲಯ ರ್ಯಾಂಕಿಂಗ್ ಎಷ್ಟು ಬಂತು ಅಂದರೆ 21 ರ್ಯಾಂಕ್ ಬಂತು ನಮ್ಮ ವಿಶ್ವವಿದ್ಯಾಲಯ. 74 ಯೂನಿವರ್ಸಿಟಿಯಲ್ಲಿ 21 ರ್ಯಾಂಕ್ ಬಂತು. ಹೋದ ಸರಿ 21 ಇದ್ದದ್ದು 25 ರ್ಯಾಂಕ್ ಬಂದಿದೆ. ಅದಕ್ಕೆ ಈ ಸರಿ ನನಗೆ ಅನಿಸಿದ ಮಟ್ಟಿಗೆ 15 to 18 ಒಳಗೆ ಬರ್ಬೋದು ಅಂತೇಳಿ ಈ ದಿಸೆಯಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ, ಮಾಡಿದ್ದೀವಿ. ಅದಕ್ಕೆ ನಾವು ಇದನ್ನು ಇನ್ನು ಮುಂದೆ ಈ ವಿಶ್ವವಿದ್ಯಾಲಯದ ಗಿರಿಮೆಯನ್ನು ಭಾಳ ಎತ್ತರ ಮಟ್ಟಿಗೆ ನಾವು ಹಾರಿಸ್ಬೇಕು, ಪಟಾಕಿ ಹಾರಿಸ್ಬೇಕು ಅಂತೇಳಿ ನಾವು ವಿಚಾರ ಮಾಡ್ತೀವಿ. ಅದಕ್ಕೆ ಭಾಗಿ ನೀವು, ನಿಮ್ಮ ಕಡೆಯಿಂದ ನಮ್ಮ ವಿಶ್ವವಿದ್ಯಾಲಯ ಪತಾಕಿ ಏರ್ಕೋ ಅಂತಾಗುತ್ತೆ. ಸೀಡ್ ಪ್ರೊಡಕ್ಷನ್ ಮಾಡ್ತೀರಿ, ನೀವೇನು ಆಕ್ಟಿವಿಟಿ ತಗೋತೀರಿ, ರೈತರು ಏನು ಇಲ್ಲಿ ಬೆನಿಫಿಟ್ ತಗೋತಾರೆ, ಎಷ್ಟು ಮಂದಿ ರೈತರು ವಿಸಿಟ್ ಮಾಡ್ತಾರೆ, ಎಷ್ಟು ಮಂದಿ ರೈತರು ಪ್ರಶಸ್ತಿ ಪಡೆದಿದ್ದಾರೆ. ಅದಕ್ಕೆ ಹೋದ ವರ್ಷ 2021 ನಮ್ಮ ವಿಶ್ವವಿದ್ಯಾಲಯದ ಕಲಬುರಗಿ ಕೃಷಿ ವಿಜ್ಞಾನ ಕೇಂದ್ರ 724 ಕೃಷಿ ವಿಜ್ಞಾನ ಕೇಂದ್ರ ಇದಾವೆ. ನಮ್ಮ ಕಲಬುರಗಿ 2nd ಬಂತು, 8 ಲಕ್ಷ ರೂಪಾಯಿ ಮತ್ತು ಸೈಟೇಷನ್ ಕೊಟ್ಟಿದ್ದಾರೆ. ಆಮೇಲೆ ಇನ್ನೊಂದು 2-3 ಫಾರ್ಮರ್ಸ್ ನ್ಯಾಷನಲ್ ಲೆವೆಲ್ದಲ್ಲಿ ಅವ್ರು ಏನು ಇನ್ನೋವೇಷನ್ ಮಾಡಿದ್ದಾರೆ ಅಂತೇಳಿ ದೀನ್ ದಯಾಳ್ ಅದು ಕೂಡ ಪ್ರಶಸ್ತಿ ನಮ್ಮ ವಿಶ್ವವಿದ್ಯಾಲಯಕ್ಕೆ ಬಂದಿದೆ. ಅದಕ್ಕೆ ಬಹಳ ಒಳ್ಳೆಯ ರೀತಿಯಲ್ಲಿ ಈಗ ಮುಂಚೂಣಿಯಲ್ಲಿ ಈ ವಿಶ್ವವಿದ್ಯಾಲಯ ನಡೀತಾ ಇದೆ, ಮುಂದೂ ಹೀಗೆ ನಡೀತದೆ. ಅದಕ್ಕೆ ದಯಮಾಡಿ ಇದಕ್ಕೆ ಕೋಆರ್ಡಿನೇಷನ್ ಕೋಆಪರೇಷನ್ ಕೊಟ್ಟು ಈ ವಿಶ್ವವಿದ್ಯಾಲಯನಿಗೆ ಏಳ್ಗೆ ಮಾಡಲಿಕ್ಕೆ ತಮ್ಮದೆಲ್ಲ ಸಹಕಾರ ಇರಲಿ. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ರಾಯಚೂರಿನ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ವಿಸ್ತರಣಾ ನಿರ್ದೇಶಕರಾದ ಡಾಕ್ಟರ್ ಡಿಎಂ ಚಂದರ್ಗಿ ಅವರುಗಳು ಮಾತನಾಡಿ, ಕೃಷಿಗೆ ಬೀಜ ಬಹುಮುಖ್ಯವಾದಂತಹ ಒಂದು ಪಾತ್ರ ವಹಿಸುತ್ತಿದ್ದು, ಉತ್ತಮ ಇಳುವರಿ ಮತ್ತು ಆದಾಯಕ್ಕೆ ಉತ್ತಮ ಬೀಜದ ಆಯ್ಕೆಯನ್ನು ರೈತ ಬಾಂಧವರು ಮಾಡಬೇಕು ಎಂಬಂತಹ ಒಂದು ಕಿವಿ ಮಾತನ್ನ ಹೇಳಿದ್ದು ಈ ರೀತಿಯಾಗಿ. ಇದರ ಮಹತ್ವ ಏನು ಅಂತಂದ್ರೆ, ಈಗ ನಾವು ಈಗ ಪ್ರೊಡಕ್ಷನ್ ಇದರಲ್ಲಿ ಬೀಜ ಮುಖ್ಯವಾದ ಒಂದು ಅಂಶ. ಅದು ಕ್ವಾಲಿಟಿ ಬೀಜ ಇತ್ತಂದ್ರೆ ಮುಂದಿನ ಎಲ್ಲ ಸರಳಾಗಿ ಆಗ್ತಾವ, ಉತ್ಪಾದನೆ ಜಾಸ್ತಿ ಆಗ್ತೈತಿ, ಆಮೇಲೆ ನಮ್ಮ ರಾಜ್ಯ ಹಾಗೂ ದೇಶದ ಉತ್ಪಾದಕತೆನೂ ಜಾಸ್ತಿ ಆಗ್ತದೆ. ಈಗ ಬೀಜದ ಬಗ್ಗೆ ಎಲ್ಲ ವಿಚಾರ ಮಾಡ್ತೀವಿ, ಎಲ್ಲ ಮಳೆ ಬಂತು, ಮಳೆ ಬಂದ ಕೂಡಲೇ ಎಲ್ಲ ಭೂಮಿ ತಯಾರು ಮಾಡಿದ್ರಿ, ಅದಕ್ಕೆ ಈಗ ಬೀಜಕ್ಕೆ ಎಲ್ಲ ಗಂಟು ಬೀಳ್ತಾರೆ. ಬೀಜ ಒಂದು ಒಳ್ಳೆ ಬೀಜ ಯಾವ ಬೆಳೆ ಬೆಳೆಯಬೇಕು, ನಮ್ಮ ಕುಲಪತಿಗಳು ಹೇಳಿದ್ರು ನಮ್ಮ ಬೆಳೆ ಪದ್ಧತಿಯನ್ನು ಯಾವ ವೈವಿಧ್ಯತೆಯಿಂದ ಕೂಡಿರಬೇಕು, ಒಂದ ಬೆಳೆ ಬೆಳೆಯಬಾರದು. ಅದಕ್ಕೆ ನಾವು ಈ ಸಮಯದಲ್ಲಿ ಬೆಳೆ ಪದ್ಧತಿ ಯಾವ ತರ ಈ ಸಲ ಮಾಡ್ಕೋಬೇಕು ಅಂತೇಳಿ ನಮ್ಮ ವಿಜ್ಞಾನಿಗಳ ಜೊತೆ ಚರ್ಚಿಸಿ ಒಳ್ಳೆ ಬೀಜಗಳನ್ನು ಈಗ ನಮ್ಮ ಒಂದು ಸೀಡ್ ಯೂನಿಟ್ ಏನಿದೆ ವಿಶ್ವವಿದ್ಯಾಲಯದ ಇನ್ಫ್ರಾಸ್ಟ್ರಕ್ಚರ್ ನೋಡಿದ್ರೆ ನಿಮ್ಗೆಲ್ಲಾ ಒಳ್ಳೆ ಕ್ವಾಲಿಟಿ ಬೀಜ ಪೂರೈಸ್ತೇವೆ. ಆಮೇಲೆ ಈಗ ಮೊದ್ಲು ನಾವು ಬರೀ ಕಡ್ಲಿ ಹಾಗೂ ತೊಗರಿ ಬೀಜದ ಬಗ್ಗೆ ಜಾಸ್ತಿ ಇದು ಮಾಡ್ತೀವಿ, ನಮ್ಮ ಹೊಸಮನೆ ಸಾಹೇಬ್ರ ಏನು ಹೇಳಿದ್ರು, ಇಲ್ಲ ಈ ಸಲ ನಾವು ಎಲ್ಲ ಹೆಚ್ಚು ಕಡಿಮೆ ಇಲ್ಲಿ ಬೆಳೆಯುವಂತ ಬೆಳೆಗಳಿಗೆ ಎಲ್ಲ ಬೀಜೋತ್ಪಾದನೆ ಮಾಡ್ತೀವಿ, ಅದನ್ನ ರೈತರಿಗೆ ಎಷ್ಟು ಬೇಕು ಅವನ್ನೆಲ್ಲ ಉತ್ಪಾದನೆ ಮಾಡಿ ಒಳ್ಳೆ ಕ್ವಾಲಿಟಿ ಬೀಜಗಳನ್ನು ಪೂರೈಸ್ತೇವೆ ಅಂತೇಳಿ. ನೀವೇನ್ ಮಾಡಬೇಕು, ನಮ್ಮ ಬೀಜೋತ್ಪಾದನಾ ಕಾರ್ಯಕ್ರಮಗಳದಾವು, ಈಗ ರೈತರನ್ನ ನೀವ ಸಹಭಾಗಿತ್ವದೊಂದಿಗೆ ಬೀಜ ಉತ್ಪಾದನೆ ಮಾಡಿ ಆ ಬೀಜ ಯಾವ ತರ ಕ್ವಾಲಿಟಿ ಮೇಂಟೈನ್ ಮಾಡಬೇಕು, ನೀವ ಪ್ರೊಡ್ಯೂಸ್ ಮಾಡ್ತೀರಾ, ನೀವ ಮತ್ತೆ ಇಲ್ಲಿ ಕೊಟ್ಟು ಒಳ್ಳೆ ಬೆಲೆಯನ್ನು ಪಡೆದು, ಇವು ಒಳ್ಳೆ ಬೆಲೆ ಯಾಕಪ್ಪ ಅಂತಂದ್ರೆ ಬೀಜೋತ್ಪಾದನೆಯಿಂದ ನಾವು ಜಾಸ್ತಿ ಇನ್ಕಮ್ ಜಾಸ್ತಿ ಮಾಡ್ಕೋಬಹುದು, ಇನ್ಕಮ್ ಜಾಸ್ತಿ ಆಗಬೇಕು ಅಂತ ರೈತರ ನಮ್ಮ ಏನು ಪ್ರಧಾನ ಮಂತ್ರಿ ಅವ್ರದ್ದು ಒಂದು ಕನಸಿದೆ, ರೈತರ ಆದಾಯ ದ್ವಿಗುಣ ಆಗ್ಬೇಕಂತೇಳಿ. ಈ ಬೀಜೋತ್ಪನ್ನ ಮಾಡೋದ್ರಿಂದ ನಮ್ಮ ಒಂದು ಉತ್ಪನ್ನ ಜಾಸ್ತಿ ಆಗ್ತದೆ. ಹಾಗೆ ಸಮಗ್ರ ಕೃಷಿ ಪದ್ಧತಿ ಅಳವಡಿಸಿಕೊಂಡು ಆ ಬೆಳೆಗಳಲ್ಲಿ ವಿವಿಧ ವೈವಿಧ್ಯತೆಯನ್ನು ಕೂಡಿ ಒಳ್ಳೆ ಬೀಜಗಳನ್ನು ಖರೀದಿ ಮಾಡಿ ಉತ್ಪಾದನೆ ಜಾಸ್ತಿ ಮಾಡಿ ಅದ್ರ ಜೊತೆ ಈವನ್ ಆರ್ಗ್ಯಾನಿಕ್ ಫಾರ್ಮಿಂಗು ಆಕಳೆಲ್ಲ ಕಟ್ಟಿ ಇದನ್ನೆಲ್ಲ ಆರ್ಗ್ಯಾನಿಕ್ ಪ್ರೊಡಕ್ಟ್ಸ್ನು ಯೂಸ್ ಮಾಡಿ ಒಳ್ಳೆಯ ಒಂದು ಜೀವನ ನಡೆಸಬೇಕಂತ ಹೇಳಿ, ರೈತರ ಜೀವನ ಉದ್ದಾರ ಆದ್ರೆ ನಮ್ಮ ಜೀವನ ಎಲ್ಲ ಉದ್ದಾರ ಆದಂಗೆ. ಹಾಗೇನೆ ಕಾರ್ಯಕ್ರಮಕ್ಕೆ ಇನ್ನೋರ್ವ ಅತಿಥಿಗಳಾಗಿ ಆಗಮಿಸಿದಂತಹ ಸ್ನಾತಕೋತ್ತರ ವಿಭಾಗದ ಡೀನ್ ರಾದ ಡಾಕ್ಟರ್ ಎಂ ಭೀಮಣ್ಣ ಅವರುಗಳು ಮಾತನಾಡಿ, ಇತ್ತೀಚೆಗೆ ಮಣ್ಣಿನ ಫಲವತ್ತತೆ ಕುಸಿಯುತ್ತಿದ್ದು ರೈತ ಬಾಂಧವರು ಸಾವಯವ ಕೃಷಿಗೆ ಹೆಚ್ಚಿನ ಒತ್ತನ ನೀಡಬೇಕೆಂದು ತಮ್ಮ ವಿಚಾರಗಳನ್ನು ಮಂಡಿಸಿದ್ದು ಈ ರೀತಿಯಾಗಿ. ಬೀಜ ಒಂದು ಇಂಪಾರ್ಟೆಂಟ್ ವಸ್ತು, ನಮ್ದು ಯಾವುದೇ ಒಂದು ಕೃಷಿಯನ್ನು ಮಾಡಬೇಕಾದ್ರೆ ಈ ಒಂದು ಬೀಜದ ಆಯ್ಕೆ ಬಹಳ ಮಹತ್ವದ ಪಾತ್ರ ವಹಿಸಿದೆ. ನಾವು ಮೊದಲು ಅಲ್ಲೇನೆ ಫೇಲ್ ಆದ್ರೆ ಕಂಪ್ಲೀಟ್ ನಮ್ದು ಏನಂತಂದ್ರೆ ಬೆಳೆ ಫೇಲ್ ಆಗುವ ಸಂದರ್ಭ ಬಹಳಷ್ಟು ಸಲ ಇರ್ತದೆ. ಅದಕ್ಕೆ ಈ ಒಂದು ಬೀಜ ಆಯ್ಕೆ ಯಾವುದೇ ವೆರೈಟಿ ಇರ್ಬೋದು, ಯಾವ ತರ ಇದೆ, ಅದರದ್ದೆಲ್ಲ ಗುಣಧರ್ಮಗಳನ್ನು ನೋಡಿ ಯಾವ ಸಮಯದಲ್ಲಿ ಬಿತ್ತಿಗೆ ನಾವು ಮಾಡಬೇಕು, ಆ ಸಮಯದಲ್ಲಿ ಮಾಡಿದ್ರೆ ಯಾವ ತರ ಇಳುವರಿ ಬರ್ತದೆ, ಎಲ್ಲವನ್ನು ನೀವೇನಂತಂದ್ರೆ ಒಂದು ಆ ವೆರೈಟಿ ಬಗ್ಗೆ ಪೂರ್ವ ಮಾಹಿತಿ ಪಡೆದಿರ್ಬೇಕು. ಈ ಬೀಜ ಘಟಕದ ಬಗ್ಗೆ ಹೇಳಬೇಕಂದ್ರೆ ಈಗ ಸಾಕಷ್ಟು ಏನಂತಂದ್ರೆ ಮಾರ್ಪಾಡು ಹೊಂದುತ್ತದೆ. ಆಮೇಲೆ ಬಹಳಷ್ಟು ಹೊಸ ಹೊಸ ಏನಂತಂದ್ರೆ ಬೀಜಗಳನ್ನು ತಮ್ಮ ಆಯ್ಕೆಗಾಗಿ ಕೊಡ್ತಾ ಇದೆ. ಈಗ ನೋಡಿ ಈ ಸಲ ಏನಂದ್ರೆ ಸೂರ್ಯಕಾಂತಿ ತಳಿಗಳು ಅಂದ ಹೈಬ್ರಿಡ್ ತಳಿಗಳು ತಮಗೆ ಬಿತ್ತಿಗೆ ಸಲಾಗಿ ಕೊಡ್ತಾ ಇದೆ. ಅದೇ ತರ ಹಲವಾರು ಏನಂತಂದ್ರೆ ಕಾರ್ಯಕ್ರಮಗಳನ್ನು ಡಾಕ್ಟರ್ ಉಸ್ಮಾನಿ ಅವರು ಹೆಮ್ಮಿಕೊಂಡಿದ್ದಾರೆ. ಮುಂದಿನ ದಿವಸಗಳಲ್ಲಿ ಸಾಕಷ್ಟು ಏನಂತಂದ್ರೆ ಬೀಜಗಳು ತಮಗೆ ದೊರಕಲಿಕ್ಕೆ ಸಾಧ್ಯ. ನಾವು ರೈತರಾಗಿ ಈಗ ಬಹಳಷ್ಟು ನಾವು ಭೂಮಿಯ ಬಗ್ಗೆ ಅದರ ಒಂದು ಗುಣಗಳನ್ನು ಕಾಪಾಡಿಕೊಳ್ಳಲು ಬಹಳಷ್ಟು ಫೇಲ್ ಆಗಿದ್ವಿ ಅಂತ ಹೇಳಿ ಅನ್ಕೊಂತೀವಿ. ಯಾಕಂತಂದ್ರೆ ಈಗ ಒಂದು ಕಾರ್ಬನ್ ಕಂಟೆಂಟ್ ಏನಿದೆಯಲ್ಲ, ಅದು ಬಹಳಷ್ಟು ಕಡಿಮೆ ಆಗ್ತದೆ. ಇದರಿಂದ ನಮ್ಮ ಎಲ್ಲಾ ಬೆಳೆಗಳು ಏನಂತಂದ್ರೆ ಇಳುವರಿ ಬಹಳ ಕಡಿಮೆ ಆಗಿದೆ. ನೀವು ನೋಡಿರ್ಬೇಕು, ಈಗ ಸಾಕಷ್ಟು ಸಲ ನಾವು ರೈತರು ಅನ್ಕೊಂತ ಇಂದ ಶೇಂಗಾ ಬಹಳಷ್ಟು ಎಕರೆಗೆ ಸುಮಾರು ಒಂದು 15 ಕ್ವಿಂಟಲ್ 10 ಕ್ವಿಂಟಲ್ ಈ ತರ ಏನಂತಂದ್ರೆ ಬೆಳೀತಾ ಇದ್ವಿ, ಈಗ ಆ ಇಳುವರಿ ಏನು ಮಾಡಿದ್ರು ಬರ್ತಾ ಇಲ್ಲ. ಯಾಕೆ ಬರ್ತಲ್ಲ? ಅದೇ ತರ ನೀವು ಸೂರ್ಯಕಾಂತಿನೇ ತೆಗೆದುಕೊಡ್ರಿ, ಅಂದ್ರೆ 75-80 ಅಥವಾ 90 ಯಾವ ತರ ಇಳುವರಿ ಇತ್ತು, ಈಗ ಆ ಇಳುವರಿ ಬರ್ತಾ ಇಲ್ಲ. ಇದಕ್ಕಾಗಿ ಏನಂತಂದ್ರೆ ನಮ್ಮ ಒಂದು ಆ ಭೂಮಿಯ ಆ ಒಂದು ಪೋಷಕಾಂಶಗಳ ಸಂರಕ್ಷಣೆಯನ್ನು ಬಹಳಷ್ಟು ಕಾಪಾಡುವಲ್ಲಿ ನಾವು ಏನಂತಂದ್ರೆ ಫೇಲ್ ಆಗಿದ್ವಿ ಅಂತ ಹೇಳಿ ಅನ್ಕೊಂತ. ಅದಕ್ಕಾಗಿ ಎಲ್ಲಾ ರೈತ ಬಾಂಧವರು ಮೊದಲು ನಾವು ಭೂಮಿಯನ್ನು ಯಾವ ತರ ಸಂರಕ್ಷಣೆ ಮಾಡಬೇಕು, ಆಮೇಲೆ ಅದನ್ನ ಯಾವ ತರ ಅದನ್ನ ಎಲ್ಲಾ ಪೋಷಕಾಂಶಗಳು ಇರುವ ಹಾಗೆ ಯಾವ ತರ ನೋಡ್ಕೋಬೇಕು, ಅದನ್ನೇ ನೋಡ್ಕೋಬೇಕಂದ್ರೆ ನಾವು ಎಲ್ಲರೂ ಏನಂತಂದ್ರೆ ತಿಪ್ಪೆ ಗೊಬ್ಬರವನ್ನು ಬಳಕೆ ಮಾಡಲೇಬೇಕಾಗ್ತದೆ. ಈ ತಿಪ್ಪೆ ಗೊಬ್ಬರ ಬಳಕೆ ಬಹಳಷ್ಟು ಕಡಿಮೆ ಆದ ಕಾರಣ ನಾವು ಇವತ್ತಿನ ದಿವಸ ಕೃಷಿಯಲ್ಲಿ ಸಾಕಷ್ಟು ಅಡಚಣೆಗಳನ್ನು ಅನುಭವಿಸ್ತಾ ಇದ್ವಿ. ಈಗ ನೋಡಿ, ನೀವು ಒಂದು ಇಳುವರಿ ಚೆನ್ನಾಗಿ ಬರಬೇಕಂತಂದ್ರೆ ಓಕೆ, ನೀವು ಈ ಕೆಮಿಕಲ್ ಫರ್ಟಿಲೈಸರ್ ಹಾಕ್ರಿ, ಬೇಡನಲ್ಲ, ಸ್ವಲ್ಪ ಪ್ರಮಾಣದಲ್ಲಿ ಹಾಕ್ರಿ. ಆದ್ರೆ ನಾವು ಜಾಸ್ತಿ ಇವತ್ತಿನ ದಿವಸ ಒತ್ತು ಕೊಡಬೇಕಾಗಿದ್ದು ಕಾಂಪೋಸ್ಟ್ ಅಥವಾ ಏನ ತಿಪ್ಪೆ ಗೊಬ್ಬರ ಅದರ ಬಗ್ಗೆ, ಯಾಕಂದ್ರೆ ಎಲ್ಲರೂ ನಾವು ಇವತ್ತಿನ ದಿವಸ ಹಾಕ್ತಲ್ಲ, ಅದಕ್ಕಾಗಿ ಎಲ್ಲಾ ಇಳುವರಿಗಳನ್ನು ಕಡಿಮೆ ಆಗಿವೆ. ಅದೇ ತರ ನಿಮ್ಮದು ನಿಮ್ಮ ಒಂದು ಬೆಳೆ ಚೆನ್ನಾಗಿ ಬೆಳೀತಿತ್ತಂದ್ರೆ ಅದಕ್ಕೆ ರೋಗ ರುಜಿನಗಳು ಯಾವುದೇ ಕೀಟದ ಬಾಧೆನೂ ಸಹ ಬಹಳಷ್ಟು ಕಡಿಮೆ ಇರ್ತದೆ. ಈಗ ಹಲವಾರು ಕೀಟಗಳು ಹಲವಾರು ಬೆಳೆಗಳಿಗೆ ಬರ್ತಾ ಇದಾವೆ. ಒಂದ್ಸಲ ಇಲ್ಲಿ ಕೆಲವೊಬ್ರು ಚಿಲ್ಲಿನೂ ಬೆಳೀತಾ ಇರಬೇಕು, ಅದಕ್ಕೆ ಬ್ಲಾಕ್ ಥ್ರಿಪ್ಸ್ ಅಂತ ಹೇಳಿ ಬಂತು. ಅದಕ್ಕಾಗಿ ಸಾಕಷ್ಟು ರೈತರು ನಮ್ಮ ಭಾಗದಕ್ಕಿಂತ ಗುಂಡೂರು ಭಾಗದಲ್ಲಿ ಬಹಳಷ್ಟು ಏನಂತಂದ್ರೆ ಇಳುವರಿ ಕಡಿಮೆ ಆಗಿತ್ತು. ಒಕ್ಕಲುತನ ಅಂತಂದ್ರೆ ಇದೇ ತರ ಬರ್ತಾ ಇರ್ತವೆ, ಯಾವ್ದು ಬರದಲ್ಲಂತೆ, ಯಾವುದೇ ಒಂದು ಬೆಳೆ ತೆಗೆದುಕೊಂಡ್ರೆ ಅದಕ್ಕೆ ಯಾವುದೇ ಒಂದು ಬಂದೇ ಬರುತ್ತೆ. ಅದನ್ನ ಯಾವ ತರ ನಾವು ಮ್ಯಾನೇಜ್ ಮಾಡ್ಬೇಕಂಬುದು ತಿಳ್ಕೊಂಬುದು ಬಹಳ ಮುಖ್ಯ. ಈಗ ಅಗ್ರಿಕಲ್ಚರ್ ಅಂದ್ರೆ ನಾವು ಸ್ಮಾರ್ಟ್ ಆಗಿ ಮಾಡೋದು ಮತ್ತು ಅದನ್ನ ರಿಸ್ಕ್ ಯಾವ ತರ ಮ್ಯಾನೇಜ್ಮೆಂಟ್ ಮಾಡ್ತೀವಿ, ಅದು ಏನಂತಂದ್ರೆ ಬಹಳ ಪ್ರಾಮುಖ್ಯತೆಯನ್ನು ಪಡೆದಿದೆ. ಅದಕ್ಕಾಗಿ ಎಲ್ಲಾ ರೈತರು ಆದಷ್ಟು ಏನಂತಂದ್ರೆ ನೀವು ಯಾವುದೇ ಒಂದು ಬೆಳೆ ಬೆಳೀತಂದ್ರೆ ಅದಕ್ಕೆ ಯಾರು ಸೈಂಟಿಸ್ಟ್ ಅದರ, ಯಾವ್ದು ಅದ್ರ ಬಗ್ಗೆ ಅನುಭವ ಅದರ, ಆ ಅನುಭವದ ಮಾಹಿತಿಯನ್ನು ನೀವು ಪಡೆದದ್ದೇ ಆದರೆ ನಿಮ್ಗೆ ಇಳುವರಿ ಚೆನ್ನಾಗಿ ಬರಲಿಕ್ಕೆ ಸಾಧ್ಯ. ಆಮೇಲೆ ನೀವು ಕೃಷಿ ಮತ್ತು ತೋಟಗಾರಿಕೆ ಯಾವುದೇ ಇರ್ಬೋದು ಅದರಲ್ಲಿ ಯಾರು ಪರಿಣಿತರಿದ್ದಾರೆ ಆಮೇಲೆ ಹೋಗಿ ನೋಡಿರೋದು, ಬರೇ ನೀವು ಕೇಳೋದಲ್ಲ. ಯಾವುದೇ ಒಂದು ಬೆಳೆ ಮಾಡ್ಬೇಕಂತಂದ್ರೆ ನೀವು ಸಾಕಷ್ಟು ಸಲ ಅಲ್ಲಿ ಯಾರು ಚೆನ್ನಾಗಿ ಮಾಡ್ತಿರ್ತಾರ ಅಲ್ಲಿ ಹೋಗಿ ಮೊದಲು ನೋಡ್ರಿ, ಅವ್ರು ಯಾವ ತರ ಮಾಡ್ತಾರ ಅದರಲ್ಲಿ ಅನುಭವ ಪಡ್ರಿ, ಆಮೇಲೆ ನೀವು ಏನಂತಂದ್ರೆ ಅದನ್ನ ಬೆಳೆಯ ಪ್ರಾರಂಭ ಮಾಡಕ್ಕೆ ಸಾಧ್ಯ. ಈ ತರ ಮಾಡಿದ್ರೆ ಏನಂತಂದ್ರೆ ಇಳುವರಿನೂ ಸಾಕಷ್ಟು ಬರ್ತದೆ, ಆಮೇಲೆ ನಾವು ಚೆನ್ನಾಗಿ ಏನಂತಂದ್ರೆ ಕೃಷಿ ಮಾಡಲಿಕ್ಕೆ ಸಾಧ್ಯ. ಈಗ ಹಲವಾರು ಜನರು ಕೃಷಿ ಬಗ್ಗೆ ಒಲವು ತೋರಿಸ್ತಾ ಇದ್ದಾರೆ, ಈಗ ಬಹಳಷ್ಟು ಜನರು ಬರ್ತಾ ಇದ್ದಾರೆ. ಯಾಕಂತಂದ್ರೆ ಮುಂದಿನ ಒಂದು ಏನಂತಂದ್ರೆ ಯಾವಾಗ್ಲೂ ಕೃಷಿ ಇದು ನಿರಂತರ, ಯಾವುದೇ ಒಂದು ಸಂದರ್ಭದಲ್ಲಿ ಈಗ ಇದಕ್ಕೆ ಒಂದು ಯಾವುದೇ ಒಂದು ಏನಂತಂದ್ರೆ ಬೆಲೆ ಕಡಿಮೆ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಹಲವಾರು ಇದರಲ್ಲಿ ಉದ್ಯಮಿಗಳು ಸಹ ಇದಾವೆ. ಈಗ ನಮಗೆ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ನಲ್ಲಿ ಎರಡು ಆಗಿದಾವೆ, ಮೊದಲೇನು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅಂತ ಇನ್ನೊಂದು ಸೆಕೆಂಡರಿ ಅಗ್ರಿಕಲ್ಚರ್ ಅಂತ ಆಗಿದೆ. ಈಗೇನು ಈ ಅಗ್ರಿಕಲ್ಚರ್ ಇಂದ ಉತ್ಪನ್ನಗಳು ಏನು ಬರ್ತಾವಲ್ಲ ಅದ್ರ ಸಲುವಾಗಿ ಕರ್ನಾಟಕ ಸರ್ಕಾರ ಇದನ್ನ ಉತ್ತೇಜನ ಮಾಡೋದಕ್ಕಾಗಿ ಈ ಸೆಕೆಂಡರಿ ಅಗ್ರಿಕಲ್ಚರ್ ಅಂತ ಹೇಳಿ ಅದನ್ನ ಒಂದು ಪ್ರಾರಂಭ ಮಾಡಿದೆ. ಮುಂದಿನ ದಿವಸಗಳಲ್ಲಿ ನೀವು ಏನು ಬೆಳೆ ಬೆಳಿತೀರಿ, ಆ ಬೆಳೆನ ಯಾವ ತರ ಪ್ರೊಸೆಸ್ ಮಾಡಿ ನೀವು ಮಾರ್ಕೆಟ್ಗೆ ಕೊಡ್ತೀರಿ, ಎಷ್ಟು ಲಾಭ ಪಡಿತೀರಿ, ಅದ್ರ ಮೇಲೆ ಸಾಕಷ್ಟು ಏನಂತಂದ್ರೆ ನಿಮ್ಮ ಒಂದು ಕೃಷಿ ಅವಲಂಬನೆ ಆಗಿದೆ. ಕಾರ್ಯಕ್ರಮಕ್ಕೆ ಪ್ರಗತಿಪರ ರೈತರು ಹಾಗೂ ನಿವೃತ್ತ ಕೃಷಿ ಅಧಿಕಾರಿಗಳಾದ ಶ್ರೀಯುತ ಎಸ್ ಎಂ ಸಿದ್ದಾರೆಡ್ಡಿ ಅವರುಗಳು ಮಾತನಾಡಿ, ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಮುಖ್ಯವಾಗಿ ಬೀಜ ಘಟಕವು ಬೀಜೋತ್ಪಾದನೆಯನ್ನ ಮಾಡಿದಂತಹ ರೈತರಿಗೆ 75 ದಿನಗಳಲ್ಲಿ ಹಣ ಸಂದಾಯ ಮಾಡಿದೆ. ಇದಕ್ಕೆ ತಮ್ಮ ಅಭಿನಂದನೆಗಳನ್ನು ಸಲ್ಲಿಸಿ ರಾಜ್ಯಕ್ಕೆ 20 ಲಕ್ಷ ಕ್ವಿಂಟಲ್ ಬೀಜೋತ್ಪಾದನೆಯ ಅವಶ್ಯಕತೆ ಇದ್ದು ಇತ್ತೀಚೆಗೆ ಅದರ ಪ್ರಮಾಣ ಕಡಿಮೆಯಾಗಿದೆ. ಇದು 8 ಲಕ್ಷ ಕ್ವಿಂಟಲ್ಗೆ ಕುಸಿದಿದ್ದು ಬೀಜೋತ್ಪಾದನಾ ಚಟುವಟಿಕೆಗಳು ಕಡಿಮೆಯಾಗಿದೆ ಎಂದು ಕಳವಳವನ್ನ ವ್ಯಕ್ತಪಡಿಸಿದರು. ಈಗ ತಮಗೆಲ್ಲ ಗುರುತಿದೆ ಬೀಜದ ಮಹತ್ವ, ಹೆಂಗ ಬಹಳ ನಮ್ಮ ಹಿರಿಯರು ದೇಶದ ರೈತರು ದೇಶದ ಬೆನ್ನೆಲುಬು ಅಂತ ಹೇಳ್ತಾರ, ಹಾಗೆ ಬೀಜ ಕೃಷಿಯ ಬೆನ್ನೆಲುಬು. ಒಳ್ಳೆ ಬೀಜ ಇರ್ಲಿಕ್ಕಂದ್ರೆ ನಮ್ಮ ಕೃಷಿ ಅಧೋಗತಿಗೆ ಇಳಿಯುತ್ತೆ ಎಂಬುದಕ್ಕೆ ಬೇರೆ ಮಾತುಗಳ ಅವಶ್ಯಕತೆ ಇಲ್ಲ. ನಾನು ಮೊದಲನೇದಾಗಿ ಈ ಬೀಜ ಘಟಕದ ಅಧಿಕಾರಿಗಳಿಗೆ, ನಾನು ತಿಳಿದ ಮಟ್ಟಿಗೆ ಸುಮಾರು ಬೀಜೋತ್ಪಾದನೆ ಮಾಡಲಿಕ್ಕೆ 40 ಆಯಿತು. ಈ ಘಟಕದಿಂದ ಸುಮಾರು 15 ನಾನು ಬೀಜೋತ್ಪಾದನೆ ಮಾಡಿದಾಗ ನಿಯಮಾನುಸಾರ 75 ದಿನಗಳಿಗಾಗಿ ನಮ್ಗೆಲ್ಲ ಪೇಮೆಂಟ್ ಆಗಬೇಕಂತ ನಿಯಮ ಇದ್ರೂ ಕೂಡ ಇದುವರೆಗೆ ಆಗಿದ್ದಿಲ್ಲ, ಈ ವರ್ಷ ಆಗಿದೆ. ಅದಕ್ಕೆ ನಾನು ಪ್ರಥಮವಾಗಿ ಬೀಜ ಘಟಕದ ಮುಖ್ಯಸ್ಥರಿಗೂ ಮತ್ತು ಸಿಬ್ಬಂದಿಗೆ ಎಲ್ಲಾ ಬೀಜೋತ್ಪಾದಕರ ವತಿಯಿಂದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಇನ್ನು ಬೀಜೋತ್ಪಾದನೆ ಬಗ್ಗೆ ಬರಬೇಕಾಯ್ತಂದ್ರೆ, ಬೀಜೋತ್ಪಾದನೆ ನಮ್ದು ಒಂದು ರಾಜ್ಯದಲ್ಲಿ 2009 ಹೈಯೆಸ್ಟ್ ಹೋಗಿತ್ತು. ಅಂದ್ರೆ ನಮ್ಮ ರಾಜ್ಯಕ್ಕೆ ಬೇಕಾಗತಕ್ಕಂಥ 20 ಲಕ್ಷ ಕ್ವಿಂಟಾಲ್ ಬೀಜೋತ್ಪಾದನೆಯಲ್ಲಿ ಸುಮಾರು 8 ಲಕ್ಷ ಕ್ವಿಂಟಲ್ ಉತ್ಪಾದನೆ ಮಾಡಿದ್ವಿ 9 ಹತ್ತರಲ್ಲಿ. ಅಲ್ಲಿದ್ದ ಈಗ ಕಡಿಮೆ ಆಕ್ಕಿ ಅಂತ ಬರ್ತಾ ಇದೆ. ನಾವು ಬಹಳ ಹೇಳ್ತೀವಿ ಒಳ್ಳೆ ಬೀಜ ಬೇಕು, ಒಳ್ಳೆ ಬೀಜ ವಿತರಣೆ ಆಗಬೇಕು, ರೈತರು ಸಿಗಬೇಕಂತ. ಆದರೆ ಬೀಜ ಉತ್ಪಾದನೆ ಪ್ರಮಾಣ 8 ಲಕ್ಷ ಕ್ವಿಂಟಲ್ ಇದ್ದ ಈಗ ಸುಮಾರು 5 ಲಕ್ಷ ಕ್ವಿಂಟಾಲಿಗೆ ಬಂದಿದೆ. ಇದಕ್ಕೆ ಕಾರಣ ಏನಂತ ನಾವು ಬಹಳ ಯೋಚನೆ ಮಾಡಿದಾಗ ನಮ್ದು ಒಂದು ಅನಿಸಿಕೆ, ಸುಮಾರು 40 ವರ್ಷದ ನನ್ನ ಅನುಭವದಲ್ಲಿ ಕಳೆದ 3 ವರ್ಷದಲ್ಲಿದ್ದ ಈ ನಮ್ಮ ಸೀಡ್ ಪ್ರೊಡಕ್ಷನ್ ಪಾಲಿಸಿ ಏನಿದೆ, ಪ್ರೊಕ್ಯೂರ್ಮೆಂಟ್ ಪಾಲಿಸಿ, ವಿತರಣೆ ಪಾಲಿಸಿ, ಅದು ಮುಖ್ಯವಾಗಿ ನಮ್ಮ ಬೀಜೋತ್ಪಾದಕರಿಗೆ ಆಘಾತ ಆಗಿದೆ. ಈಗ MSP ರೇಟು, ಬೀಜೋತ್ಪಾದನೆ ಖರ್ಚು ಮತ್ತು ಆ ಬೀಜ ಸಂಗ್ರಹಣಾ ದರಕ್ಕೆ ಒಂದಕ್ಕೊಂದು ಹೋಲಿಕೆ ಇಲ್ಲ. ಯಾವುದೇ ಬೀಜ ಉತ್ಪಾದನೆ ಮಾಡಿದಂಥ ರೈತರಿಗೆ ಯೋಗ್ಯ ದರ ಸಿಗ್ತಾ ಇಲ್ಲ ಎಂಬುದು ನಮ್ಗೆ ಕಳೆದ 3-4 ವರ್ಷದಿಂದ ಸರ್ಕಾರ ಮಟ್ಟದಲ್ಲಿ ಸಾಕಷ್ಟು ಸತ್ಯ ಹೇಳಿದೀವಿ. ನಮ್ಗೆ ಒಂದು ಸಣ್ಣದು ಈ ವರ್ಷದ ಒಂದು ಉದಾಹರಣೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾವು TSTR ಬೀಜ ಉತ್ಪಾದನೆ ಮಾಡಿದ್ವಿ. ಮಾಡಿದಾಗ ಅದರದ್ದು ನಮ್ಮದು ಉತ್ಪಾದನೆ 37 ಕ್ವಿಂಟಲ್ ರಾ ಗ್ರೇನ್ ಬಂತು, ಸೀಡ್ ಬಂತು. ಅದು ಪ್ರೊಸೆಸಿಂಗ್ ಮಾಡಿದ ಮ್ಯಾಗ ಸುಮಾರು 26 ಕ್ವಿಂಟಲ್ ಒಳ್ಳೆ ಬೀಜ ಆಯಿತು. ಆ 26 ಕ್ವಿಂಟಲ್ ಒಳ್ಳೆ ಬೀಜಕ್ಕೆ ನಾವು ಈಗೇನು ನಿಗದಿ ಮಾಡಿದಂಥ ದರ ಏನು 7,400 ಪರ್ ಕ್ವಿಂಟಲ್ ಏನು ನಿಗದಿ ಮಾಡಿದಾರ, ಅದ್ರ ಪ್ರಕಾರ ಅದ್ರಿಗೇನಾಗುತ್ತೆ ಸುಮಾರು 190,000 ಆಸ್ಪಾಸ್ ಬರುತ್ತೆ. ನಾವು ಜನವರಿ ತಿಂಗಳದಾಗ ಆ 37 ಕ್ವಿಂಟಲ್ ತೊಗರಿಯಿಂದ ಮಾರ್ಕೆಟ್ನಲ್ಲಿ ಮಾರಿದ್ರೆ ನಮಗೆ 2,20,000 ರೂಪಾಯಿ ಬರ್ತಿತ್ತು. ಸ್ವಲ್ಪ ಇದ್ರ ಗಮನ ಕೊಡ್ರಿ ಎಲ್ಲ ಬೀಜ ಉತ್ಪಾದಕರು, ಇದು ಯಾಕಾಗುತ್ತೆ? ಇವ್ರ ದೋಷ ಅಲ್ಲ, ನಮ್ಮ ಬೀಜೋತ್ಪಾದಕರಲ್ಲಿ ಸಂಘಟನೆ ಇಲ್ಲ ಮತ್ತು ಬೀಜೋತ್ಪಾದಕರ ಸಮಸ್ಯೆ ನಮ್ಮ ಜನಪ್ರತಿನಿಧಿಗಳ ಕಿವಿಗೆ ಬೀಳ್ತಾ ಇಲ್ಲ. ತಾಂತ್ರಿಕ ಔಷಧ ಸಾಕಷ್ಟು ಇದೆ, ಒಳ್ಳೆ ತಳಿಗಳಿದ್ದಾವ, ತಾಂತ್ರಿಕ ದರ ಕೊಡ್ತಾ ಇದ್ದಾರೆ. ಆದರೆ ಬೀಜೋತ್ಪಾದಕರಲ್ಲಿ ಸಂಘಟನೆ ಕೊರತೆಯಿಂದ ನಮ್ಗೆ ಲಾಭದಾಯಕ ಬೆಲೆ ಸಿಗ್ತಾ ಇಲ್ಲ. ಇವತ್ತು ನೀವು ಲೆಕ್ಕ ಕೇಳ್ರಿ, ಅದೇ 26 ಕ್ವಿಂಟಲ್ಗೆ ಏನು ರೇಟ್ ಕೊಟ್ಟರೆ ನಮಗೆ ಮಾರ್ಕೆಟ್ ಬೆಲೆ ಸಿಗ್ತಿತ್ತು? ನನಗೆ 2,27,000 ರೂಪಾಯಿ ಬರಬೇಕು. ಜನವರಿ ತಿಂಗಳದಾಗ ನಾನು 37 ಕ್ವಿಂಟಲ್ ತೊಗರಿ ಮಾಡಿದ್ರೆ ನನಗೆ 2,26,000 ರೂಪಾಯಿ ಬರ್ತಿತ್ತು. ಈಗ 26 ಕ್ವಿಂಟಲ್ ಬಂದಿದೆ, ಏನು ಬೆಲೆ ನಿಗದಿ ಆಗಬೇಕಾಗಿತ್ತು? ಸುಮಾರು 8,500 ರೂಪಾಯಿ ಕ್ವಿಂಟಲ್ ಬೆಲೆ ನಿಗದಿ ಆಗಿದ್ರೆ ನನಗೆ ಮಾರ್ಕೆಟ್ನಲ್ಲಿ ಏನು ಬೆಲೆ ಸಿಗುತ್ತೋ ಅಷ್ಟು ಬರ್ತಿತ್ತು. ಅಂದರೆ ನಾನು ಬೀಜೋತ್ಪಾದನೆ ಮಾಡೋದ್ರಲ್ಲಿದ್ದ ಸುಮಾರು 30,000 ರೂಪಾಯಿ ಲಾಸ್ ಆಯಿತು. ಇದಕ್ಕೆ ಯಾರೋ ನಮ್ಮ ಸರ್ಕಾರದ ಪಾಲಿಸಿ. ಇನ್ನು ನೋಡ್ರಿ, ಈ ವರ್ಷ ಇನ್ನೂ ಕಡಿಮೆ ಆಗುತ್ತೆ ತೊಗರಿ ಉತ್ಪಾದಕರು ಹೋದಾಗ. ನಮಗೇನು ಬೇಕೀಗ, ಅಥವಾ ನಮ್ಮ ಇಳುವರಿ ಮಟ್ಟ ಆದರೆ ಹೆಚ್ಚಿಗೆ ಆಗಬೇಕು. ಈಗಿರ್ತಕ್ಕಂಥ 4-5 ಕ್ವಿಂಟಲ್ ತೊಗರಿ ಇದ್ದರೆ ನಮ್ಗೆ 8 ಕ್ವಿಂಟಲ್ ಬರಬೇಕು. ಈ ದರ ನಿಗದಿ ಆಗಬೇಕಾದ್ರೆ 8 ಕ್ವಿಂಟಲ್ ತೊಗರಿ ಬರಬೇಕು ನಮಗೆ ಒಂದು ಎಕರೆಗೆ, ಅಥವಾ ಬೆಲೆ ಹೆಚ್ಚಿಗೆ ಆಗಬೇಕು. ಇವೆರಡೇ ಇರೋದು ದಾರಿ. ಬೆಲೆ ಹೆಚ್ಚಿಗೆನ ಮಾಡಿದ್ರೆ ನಮ್ಮ ಉತ್ಪಾದಕತೆ ಆದರೆ ಹೆಚ್ಚರಿ. ಈ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡಬೇಕು, ಎಲ್ಲ ಬೀಜ ಉತ್ಪಾದಕರು ಸಂಘಟಿತರಾಗಬೇಕು. ಇವತ್ತು ಕ್ರಾಪ್ ಇನ್ಸೂರೆನ್ಸ್ ನಾವು ಕಟ್ಟಿ ಜೂನ್ ತಿಂಗಳಲ್ಲಿ ಕಟ್ಟಿದ್ದೀವಿ, ಇವತ್ತಿಗೂ ಕ್ರಾಪ್ ಇನ್ಸೂರೆನ್ಸ್ ರೈತರಿಗಿಲ್ಲ. ತೊಗರಿ ಮತ್ತೆ ಬಿತ್ತನೆ ಮಾಡ್ತಕ್ಕಂಥ ಕಾರ್ಯಕ್ರಮ ಬಂತು, ಮತ್ತೆ June 30 ನಾವು ಕ್ರಾಪ್ ಇನ್ಸೂರೆನ್ಸ್ ಕಟ್ಟ್ರಿ ಅಂತ ಶುರುವಾಗಿದೆ. ಆದರೆ ಇವತ್ತಿಗೂ ತೊಗರಿ ಬೆಳೆಗೆ ಕ್ರಾಪ್ ಇನ್ಸೂರೆನ್ಸ್ ಮಾಡಿದಂಥ ರೈತರಿಗೆ ಇವತ್ತಿಗೂ ಪ್ರೀಮಿಯಂ ಹಾಕಿಲ್ಲ. ಅಲ್ಲ, ಅವ್ರಿಗೆ ಏನು ನಷ್ಟ ಆಗಿದೆ ಅದನ್ನು ಹಾಕಿಲ್ಲ. ಸೊ ಈ ಹಿನ್ನೆಲೆಯಲ್ಲಿ ರೈತರಲ್ಲಿ ನಮ್ಮ ಮನವಿ ಏನಪ್ಪ ಅಂದರೆ ನೀವು ಜಾಗೃತರಾಗಬೇಕು. ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆಯನ್ನು ವಹಿಸಿದಂತಹ Dr. MG Patil, ಶಿಕ್ಷಣ ನಿರ್ದೇಶಕರು ಇವರುಗಳು ಮಾತನಾಡಿ, ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದಿಂದ ಸಂಶೋಧನೆಗೆ ಒಳಪಟ್ಟ 7 ತಳಿಗಳು ರಾಷ್ಟ್ರ ಮಟ್ಟದಲ್ಲಿ ನೋಂದಣಿಯಾಗಿದ್ದು ಇದು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯಕ್ಕೆ ಸಂದ ಗೌರವವಾಗಿದೆ ಎಂದು ತಮ್ಮ ವಿಚಾರಗಳನ್ನು ಹೇಳಿದರು. ಈ ವರ್ಷ ಹೆಚ್ಚಿನ ಬೀಜೋತ್ಪಾದನೆಯನ್ನು ಮಾಡಿ ರೈತರಿಗೆ ಯಾವುದೇ ಒಂದು ತೊಗರಿ ಬೀಜ ಮತ್ತು ಯಾವುದು ತೊಂದರೆ ಆಗದಂತೆ, ಯಾರಿಗೂ ಕಡಿಮೆ ಬೀಳದಂತೆ ಹೆಚ್ಚಿನ ಉತ್ಪಾದನೆಯನ್ನ ಈಗಾಗಲೇ ಅವರು ಮಾಡಿದ್ದಾರೆ. ಆ ಕಾರಣಕ್ಕಾಗಿ ಈ ವರ್ಷ ಎಷ್ಟು ಬೇಕು ಅಷ್ಟು ಬೀಜವನ್ನ ತಮ್ಮೆಲ್ಲರಿಗೂ ಎಲ್ಲ ಕಡೆಯಿಂದ, ಕಲಬುರಗಿ ಆಗಿರ್ಬೋದು, ಬೀದರ್ ಆಗಿರ್ಬೋದು, ಹಗರಿ ಆಗಿರ್ಬೋದು, ಎಲ್ಲೆಲ್ಲಿ ಯಾವ್ಯಾವ ಬೀಜೋತ್ಪಾದನೆಯನ್ನ ನಡೀತಾ ಇದೆ ಅವೆಲ್ಲವನ್ನ ರೈತರಿಗೆ ಮುಟ್ಟಿಸುವಂತಹ ಮಹತ್ವವಾದಂತಹ ಕೆಲಸವನ್ನ ಇವತ್ತು ಬೀಜ ವಿಜ್ಞಾನದಿಂದ ಆಗ್ತಾ ಇದೆ ಅನ್ನುವಂತಹ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳ ಬಯಸ್ತೇನೆ. ನಿನ್ನೆ ತಾನೇ ಕಲಬುರಗಿಯಲ್ಲಿ ಕೂಡ ಬೀಜ ದಿನೋತ್ಸವನ ಆಚರಣೆಯನ್ನು ಮಾಡಲಾಯಿತು. ಅಲ್ಲಿ ಕೂಡ ಅನೇಕ ರೈತರು ಬಂದಿದ್ರು. ಅಲ್ಲಿ ತೊಗರಿ ಈ ಸರಿ ಯಾವ ತರದ ತೊಂದರೆ ಇಲ್ಲ ಅಂತ ಅಲ್ಲಿನ ಮತ್ತು ಬೀಜ ಉತ್ಪಾದನೆ ವಿಜ್ಞಾನಿಗಳು ಹೇಳಿದ್ದಾರೆ. ಹೀಗಾಗಿ ಯಾವುದೇ ಒಂದು ಕೊರತೆ ಆಗುದಿಲ್ಲ. ಆದರೂ ಕೂಡ ಎಷ್ಟು ಮಟ್ಟಿಗೆ ಬೀಜ ಉತ್ಪಾದನೆಯನ್ನು ಮಾಡಬೇಕು ಅನ್ನುವಂಥದ್ದು ಸ್ವಲ್ಪ ಕಷ್ಟಕರವಾದಂತಹ ವಿಷಯವಾಗಿದೆ. ಯಾಕಂತ ಹೇಳಿದ್ರೆ ಇವತ್ತು ತೊಗರಿ ಆಗಿರ್ಬೋದು, ಹೆಸರಾಗಿರ್ಬೋದು, ಉದ್ದಾಗಿರ್ಬೋದು, ಇವು ಏನು ನಾವು ತಳಿಗಳಂತ ಹೇಳಿ ಕರಿತೀವಿ, ಯಾವ ಸಂಕೀರ್ಣ ತಳಿಗಳಲ್ಲ ಅವು, ತಳಿಗಳಾಗಿರುವಂಥವನ್ನ ತಾವೇ ರೈತರನ್ನೇ ತಮ್ಮ ಬೀಜೋತ್ಪಾದನೆಯನ್ನು ಮಾಡುವುದು ಬಹಳ ಸರಳವಾಗಿದೆ. ಈಗಾಗಲೇ ನಮ್ಮ ಕುಲಪತಿಯವರು ಹೇಳಿದ್ರು, ತಮಗೆ ಬೇಕಾದಂಥ ಬೀಜವನ್ನು ತಾವೇ ಮಾಡಿಕೊಂಡಿದ್ದೆ. ಆದರೆ ಇವತ್ತು ಹೆಚ್ಚಿನ ಬೀಜಕ್ಕಾಗಿ ಯಾವುದೇ ಒಂದು ಇಲ್ಲಿ ವಿಶ್ವವಿದ್ಯಾಲಯಕ್ಕೆ ಬರೋದಾಗಲಿ ಅಥವಾ ಯಾವುದೋ ಒಂದು ಕಂಪನಿಗೆ ಹೋಗೋದಾಗಲಿ, ಎಲ್ಲೇ ಹೋಗಿ ಬೀಜವನ್ನು ಖರೀದಿ ಮಾಡುವಂಥ ಪರಿಸ್ಥಿತಿ ಬರೋದಿಲ್ಲ. ಆ ಕಾರಣಕ್ಕಾಗಿ ರೈತರು ಸ್ವಲ್ಪ ಕಷ್ಟ ಆಗ್ತದೆ. ಈಗೆಲ್ಲರೂ ಪಂಜಾಬ್ ಮಷಿನ್ ಹಚ್ಚಿ ರಾಶಿಯನ್ನು ಮಾಡ್ತಾರೆ, ಈಗ ಬೀಜ ಉತ್ಪಾದನೆ ಅಂದ ಕೂಡಲೇ ಅದು ಬಿಡಬೇಕಾಗ್ತದೆ. ಈ ರೀತಿ ಎಲ್ಲ ಕೆಲವೊಂದು ಸಮಸ್ಯೆ ಇರೋದ್ರಿಂದ ಇವತ್ತು ರೈತರು ತಮ್ಮದೇ ಆದಂತಹ ಬೀಜ ಉತ್ಪಾದನೆಯನ್ನು ಮಾಡೋದು ಬಿಟ್ಟು ಇವತ್ತು ವಿಶ್ವವಿದ್ಯಾಲಯಗಳ ಮುಖ ಮಾಡ್ತಾರೆ. ಬನ್ನಿ, ನಾವು ಒಳ್ಳೆ ಕ್ವಾಲಿಟಿ ಬೀಜೋತ್ಪಾದನೆಯನ್ನ ಮಾಡಿ ನಮ್ಗೆಲ್ಲರಿಗೂ ಸರಬರಾಜು ಮಾಡ್ತಾ ಇದ್ದೇವೆ. ಅನೇಕ ಹೊಸ ಹೊಸ ತಳಿಗಳನ್ನ ನಮ್ಮ ತಳಿ ವಿಜ್ಞಾನಿಗಳು ಬಿಡುಗಡೆ ಮಾಡಿದ್ದಾರೆ. ರಾಷ್ಟ್ರ ಮಟ್ಟದಲ್ಲಿ ಈ ವರ್ಷ 7 ತಳಿಗಳು ರಾಷ್ಟ್ರ ಮಟ್ಟದಲ್ಲಿ ಇವತ್ತು ನೋಂದಣಿ ಆಗಿದ್ದಾವೆ, ರಿಜಿಸ್ಟ್ರೇಷನ್ ಆಗಿದೆ. ಇದು ತುಂಬಾ ಒಳ್ಳೆಯ ವಿಷಯ ಮತ್ತು ಹೆಮ್ಮೆ ಪಡುವಂತಹ ವಿಷಯ. ವಿಶ್ವವಿದ್ಯಾಲಯಕ್ಕೆ ಒಂದು ಗರಿಮೆ ಬಂದಂತಾಗಿದೆ. ಯಾವ ವಿಶ್ವವಿದ್ಯಾಲಯವನ್ನ ಮಾಡದೇ ಇರುವಂತಹ ಕೆಲಸವನ್ನ ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಮಾಡಿದೆ. ಇಲ್ಲಿ 8 ತಳಿಗಳು GRG811 ಆಗಿರ್ಬೋದು, 152 ಆಗಿರ್ಬೋದು, ನಮ್ಮ ಸನ್ಫ್ಲವರ್ ಹೈಬ್ರಿಡ್ ಆಗಿರ್ಬೋದು, ಇವೆಲ್ಲವೂ ಕೂಡ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ನೋಂದಣಿಯಾಗಿ ಇಡೀ ರಾಷ್ಟ್ರ ವ್ಯಾಪಿಯಾಗಿ ಇವು ಬೀಜನ ಪರಿಸರ ಆಗ್ತಾ ಇದೆ ಮತ್ತೆ ಎಲ್ಲ ಕಡೆಗೂ ಹರಡ್ತಾ ಇದ್ದಾವೆ. ಇದು ನಿಜವಾಗ್ಲೂ ವಿಶ್ವವಿದ್ಯಾಲಯಕ್ಕೆ ಒಂದು ಒಳ್ಳೆಯ ಹೆಸರು. ಮತ್ತು ಅದಲ್ಲದೇನೆ ಇವತ್ತು ನೀವು ಯಾವಾಗ ಬೀಜ ಉತ್ಪಾದನೆ ಮಾಡುವವರು ಸಂಘಟನೆ ಆಗೋದಿಲ್ವೋ ನಿಮಗೆ ಒಳ್ಳೆಯ ಬೆಲೆಯನ್ನ ಸಿಗ್ಲಿಕ್ಕೆ ಸಾಧ್ಯತೆ ಇಲ್ಲ. ನಿಮ್ಗೆ ಒಳ್ಳೆಯ ಬೆಲೆ ಸಿಗ್ಬೇಕಾದ್ರೆ ಸಂಘಟನೆ ಬಹಳ ಮುಖ್ಯ ಅನ್ನುವಂತಹ ಮಾತನ್ನ ಅವರ ಅನುಭವದಿಂದ ಆಡಿದ ಆ ಮಾತುಗಳು. ಹಾಗಾಗಿ ಒಗ್ಗಟ್ಟಾಗಿ ಒಗ್ಗಟ್ಟಿನಿಂದ ಇದು ಆದ್ರೆ ನಿಮ್ಗೆ ಒಳ್ಳೆ ಬೆಲೆ ಯಾವುದಕ್ಕೆ ಆಗ್ಲಿ, ಇವತ್ತು ಬೀಜಕ್ಕಾಗ್ಲಿ ಅಥವಾ ತೊಗರಿಗಾಗ್ಲಿ ಯಾವುದೇ ಬೆಲೆಗಾಗ್ಲಿ ಒಂದು ಒಗ್ಗೂಟವನ್ನು ಇದ್ದಾಗ ಅದಕ್ಕೆ ಹೆಚ್ಚಿನ ಒಂದು ಬೆಲೆ ಸಿಗ್ಲಿಕ್ಕೆ ಸಾಧ್ಯತೆ ಇರ್ತದೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಬಯಸ್ತೇನೆ. ಯಾಕಂದ್ರೆ ತಮಗೆ ಬೇಕಾಗಿರುವುದು ತಂತ್ರಜ್ಞಾನ ಮತ್ತು ಇಲ್ಲಿ ಇರತಕ್ಕಂಥ ಬೀಜ ಯಾವ್ಯಾವ ನಮ್ಮಲ್ಲಿ ಲಭ್ಯತೆ ಇದೆ ಅವುಗಳನ್ನ ನೋಡಿಕೊಂಡು ಮುಂದಿನ ದಿನಗಳಲ್ಲಿ ಏನು 30ನೇ ತಾರೀಕಿಲಿ ವಿತರಣೆ ಆಗ್ತದೆ ಅವತ್ತಿನ ದಿವಸ ತಾವು ಎಲ್ಲರೂ ಬಂದು ಬೀಜವನ್ನ ಪಡೆದುಕೊಳ್ಬೇಕಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಇನ್ನೊಂದು ವಿಷಯ ಹೇಳಿದ್ರು, ಸೋಯಾಬೀನ್ ಬೀಜದ ಬಗ್ಗೆ ಬಹಳಷ್ಟು ಬೇಡಿಕೆ ಇವತ್ತು ಎಲ್ಲಾ ಕಡೆಗೂ ಬರ್ತಾ ಇದೆ. ಮೊದಲು ಬೀದರ್ನಲ್ಲಿ ಅಷ್ಟೇ ಮಾತ್ರ ಸೋಯಾಬೀನ್ ಬೆಳೀತಾ ಇದ್ರು, ಇವತ್ತು ಎಲ್ಲಾ ಕಡೆಗೂ ಈವನ್ ರಾಯಚೂರಿನಲ್ಲೂ ಕೂಡ ಇವತ್ತು ಸೋಯಾಬೀನ್ ಬೆಳೆಯನ್ನ ಬೆಳೀತಾ ಇದ್ದಾರೆ. ಈಗಾಗಲೇ ನಮ್ಮ ಬೀಜ ಘಟಕದಿಂದ ಕೆಲವೊಂದು ಸೋಯಾಬೀನ್ ಬೀಜಗಳನ್ನು ಕೂಡ ಮಾಡ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಸೋಯಾಬೀನ್ ಬೀಜ ಉತ್ಪಾದನೆಯನ್ನ ಮಾಡುವಂತಹ ಯೋಜನೆಯನ್ನ ನಮ್ಮ ಬೀಜ ಘಟಕ ಹಮ್ಮಿಕೊಂಡಿದೆ. ಅದು ಖಂಡಿತ ಮುಂದಿನ ವರ್ಷದಿಂದ, ನಾನು ಸ್ವಲ್ಪ ಮಟ್ಟಿಗಾದರೂ ಈ ಮಹಾರಾಷ್ಟ್ರ ರಾಜಸ್ಥಾನದಿಂದ ಅಲ್ಲಿಂದ ಏನು ಇವತ್ತು ನಮಗೆ ಸೋಯಾಬೀನ್ಸ್ ಬೀಜಗಳನ್ನ ಬರ್ತಾ ಇದೆ ಅದನ್ನ ಬಿಟ್ಟು ನಮ್ಮಲ್ಲೇನೆ ನಾವು ಅಟ್ಲೀಸ್ಟ್ ಕಲ್ಯಾಣ ಕರ್ನಾಟಕದಲ್ಲಿ ನಮಗೆ ನಮ್ಮ ಸೋಯಾಬೀನ್ ಬೀಜ ಉತ್ಪಾದನೆ ಆಗಬೇಕು, ನಮ್ಮ ರೈತರಿಗೆ ನಮ್ಮ ಬೀಜಗಳನ್ನೇ ಸಿಗಬೇಕು ಅನ್ನುವಂತಹ ಉದ್ದೇಶ ವಿಶ್ವವಿದ್ಯಾಲಯದಾಗಿದೆ. ಆ ಒಂದು ನಿಟ್ಟಿನಲ್ಲಿ ನಾವು ಕಾರ್ಯಕ್ರಮವನ್ನು ಹಾಕಿಕೊಂಡು ಮುಂದಿನ ವರ್ಷದಿಂದ ಸೋಯಾಬೀನ್ ಬೀಜಗಳನ್ನು ಕೂಡ ನಾವು ವಿತರಣೆಯನ್ನು ಮಾಡುವಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತೇವೆ. ಈ ವರ್ಷ ಸ್ವಲ್ಪ ಮಟ್ಟಿಗೆ ಮಾಡ್ತೇವೆ, ಬೀದರ್ನಲ್ಲಿ ಆಗ್ತದೆ, ಇಲ್ಲಿಯೂ ಕೂಡ ಒಂದು ಸ್ವಲ್ಪ ಮಟ್ಟಿಗೆ ಮಾಡ್ತಾರೆ. ಮುಂದಿನ ದಿನಗಳಲ್ಲಿ ಆದಷ್ಟು ನಾವು ಬೇರೆ ರಾಜ್ಯಗಳಿಂದ ಸೋಯಾಬೀನ್ ಬೀಜವನ್ನು ಆಮದು ಮಾಡೋದನ್ನ ಕಡಿಮೆ ಮಾಡಿಕೊಂಡು ನಮ್ಮಲ್ಲೇನೆ ಉತ್ಪಾದನೆಯನ್ನ ಮಾಡುವಂತಹ ಯೋಜನೆಯನ್ನ ನಾವು ಹಾಕಿಕೊಂಡಿದ್ದೇವೆ ಅಂತ ಈ ಮೂಲಕ ಹೇಳುತ್ತಾ, ಈ ಒಂದು ಕಾರ್ಯಕ್ರಮದಲ್ಲಿ ಮುಂಗಾರು ಹಂಗಾಮಿಗೆ ಬೇಕಾದಂತಹ ವಿವಿಧ ತಾಂತ್ರಿಕತೆಗಳ ಮಾಹಿತಿ, ಬೇಸಾಯ ಕ್ರಮಗಳು, ಬೀಜದ ಲಭ್ಯತೆ, ಜೈವಿಕ ಗೊಬ್ಬರಗಳ ಬಳಕೆಯ ಮಹತ್ವ, ಬಿಟಿ ಹತ್ತಿಯ ಬೇಸಾಯ ಕ್ರಮಗಳು, ವಿವಿಧ ಬೆಳೆಗಳಲ್ಲಿ ಬರುವಂತಹ ರೋಗಗಳ ನಿರ್ವಹಣೆ, ಹೀಗೆ 10 ಹಲವಾರು ವಿಷಯಗಳನ್ನು ನುರಿತ ತಜ್ಞರಿಂದ ರೈತ ಬಾಂಧವರಿಗೆ ಮಾಹಿತಿಯನ್ನ ಮಾಡಿಕೊಡಲಾಯಿತು. ಕಾರ್ಯಕ್ರಮದಲ್ಲಿ ಕಲ್ಯಾಣ ಕರ್ನಾಟಕ ಭಾಗದ ವಿವಿಧ ಜಿಲ್ಲೆಗಳಿಂದ ಪ್ರಗತಿಪರ ರೈತರು, ರೈತ ಮಹಿಳೆಯರು, ವಿಜ್ಞಾನಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದಿಂದ ಸಂಶೋಧನೆಗೆ ಒಳಪಟ್ಟಂತಹ ವಿವಿಧ ತಾಂತ್ರಿಕ ಮಾಹಿತಿಗಳನ್ನು ಪ್ರದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿತ್ತು. ಕೃಷಿ ಯಂತ್ರೋಪಕರಣಗಳು, ಜೈವಿಕ ಗೊಬ್ಬರಗಳು ಹಾಗೇನೆ ನವೀನವೀನ ತಂತ್ರಜ್ಞಾನಗಳ ಪರಿಚಯವನ್ನ ಈ ಸಂದರ್ಭದಲ್ಲಿ ಅನಾವರಣವನ್ನ ಮಾಡಲಾಗಿತ್ತು. ಇದುವರೆಗೆ ಆಜಾದಿ ಕಾ ಅಮೃತ ಮಹೋತ್ಸವ ಆಚರಣೆ